ಹಾರೋಹಳ್ಳಿ ಅಂಚೆ ಲಕ್ಷ್ಮೀಪುರ ಗ್ರಾಮದ ರಾಮು ಹಾಗೂ ಅವರ ಮಗ ಆರ್ ವಸಂತಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ವಸಂತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಮು ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ ರಾಮು ಅವರೇ. ತಂದೆ ಹೆಸರೇನು? ವರದಗೌಡ ಸರ್. ತಾಯಿ? ಸಣ್ಣಮ್ಮ. ಹಾ ಹಾ. ಎಷ್ಟು ಜಮೀನಿತ್ತು? ಹೇಗೆ ಬೆಳೆ ಬೆಳೀತಾ ಇದ್ರು? ಏನೇನು ಬೆಳೀತಿದ್ರು? ಫಸ್ಟು ನಮ್ಮ ತಂದೆಯವರು ಮಾಮೂಲು ಕಬ್ಬು ಗಿಬ್ಬು ಹಾಕೊಂಡು ಆಮೇಲೆ ಭತ್ತ ಗಿತ್ತ ಬೆಳಕೊತಿದ್ರು. ನಾವು ಆಮೇಲೆ ಅವ್ರ ಇದು ಮಾಡಿದ್ಮೇಲೆ ನಾವೆಲ್ಲ ಭಾಗ ಆದ್ಮೇಲೆ ನಾವು ಬೋರ್ಗಿ ರೋಡಿಸ್ಕ ರೇಸ್ಮೆ ಗೀಸ್ಮೆ ಹಾಕೊಂಡು ವ್ಯವಹಾರ ಮಾಡ್ತೇನೆ. ತಂದೆ ಅವ್ರಿಗೆ ಜಮೀನು ಎಷ್ಟಿತ್ತು? ರಾಮು ಅವರ ಅವ್ರಿಗೆ ಒಂದು 5 ಎಕರೆ ಇತ್ತು ಸರ್. 5 ಎಕರೆ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ. ನಿಮ್ಮ ಪಾಲ್ಗೆ ಎಷ್ಟು ಬಂತು? ನಮ್ಮ ಪಾಲ್ಗೆ 2 ಎಕರೆ ಬಂದೆ. 2 ಎಕರೆ. ಮತ್ತೆ ನೀವೇನಾದ್ರೂ ಖರೀದಿ ಮಾಡಿದ್ರ ಜಮೀನು ಅಥವಾ ಅಷ್ಟರಲ್ಲಿ? ಅಷ್ಟರಲ್ಲಿ 2 ಎಕರೆ ಜಮೀನಲ್ಲೇ ವ್ಯವಹಾರ ಮಾಡ್ಕೋಬೈತೆ. ಹೌದಾ? ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ರಾಮು? ನಾವೇನು ಓದಿಲ್ಲ ಸರ್ ಹೆಚ್ಚಿಗೆ, ಒಂದು 2ನೇ ಕ್ಲಾಸ್ ಅಷ್ಟೇ. ನಾವು ಓದ್ನೇ ಇಲ್ಲ. ವ್ಯವಸಾಯ ತುಂಬಾ ಇಷ್ಟನಾ ನಿಮಗೆ? ಅದ್ಬಿಟ್ಟು ಏನು ಇಲ್ಲ ನಮಗೆ ಆರಂಭನೇ. ಹೌದಾ? 2 ಎಕರೆ ಜಮೀನು ತುಂಬಾ ಕಡಿಮೆ ಆಯ್ತು ಅಂತ ಅನಿಸ್ಲಿಲ್ವಾ? ಇರೋಷ್ಟು ನಮ್ಮ ತಂದೆ ಮಾಡೋದು ಕೊಟ್ಟನ ಸರ್. ನಮ್ಮ ತಂದೆಗೆ ಅಂದರೆ ನಮ್ಮ ಅಪ್ಪವ್ರ ಅಪ್ಪವ್ರಿಗೆ ಇಬ್ಬರು ಹೇಳ್ತಿರು, ಹಿರಿಯ ಹೆಡ್ತಿ ಮಕ್ಕಳು ನಮ್ಗೇನು ಭಾಗ ಕೊಟ್ಟಿರಲಿಲ್ಲ. ನಮ್ಮಪ್ಪ ಸ್ವಂತ ಸಂಪನ್ನ ಮಾಡು ಜಮೀನುಗಳೆಲ್ಲ. ಅದರಲ್ಲಿ ನಾವು ನಮ್ಮಪ್ಪ 3 ಜನ ಮಕ್ಕಳಲ್ಲಿ ಅವರಿಬ್ಬರೆಲ್ಲ ಓದಿಸಿದ್ರು. ನಾವೇನು ಓದ್ಲಿ ಆರಂಭ ಗಿರಂಭ ಮಾಡಿದ್ನು. ಇನ್ನು ನಮ್ಮ ಮಕ್ಕಳು ಮಾಮೂಲು ನಾವು ಭಾಗ ಆದಮೇಲೆ ಇವ್ರು ಓದಿದ್ರು. ನಾವೇನು ಇದು ಮಾಡಲಿಲ್ಲ. ಇವ್ರು ಓದಿಸ್ಕಂಗೆ ಇಸ್ಕಂಗೆ ಆರಂಭ ಮಾಡ್ಕೊಂಡು ಈಗ ಬೆಳೆಯಲ್ಲಿ 2 ಎಕರೆಗೂ ರೇಷ್ಮೆ ಹಾಕೊಂಡು ಉಳೆ ಮೆಸ್ಕೆ ಇದು ಮಾಡ್ತೀವಿ. ಹೌದಾ? ಎಷ್ಟು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಿರ್ಬೋದು? ಈಗ 1.5 ವರ್ಷ ಆಯ್ತು ಸರ್. ಅಷ್ಟೇ? ಅಷ್ಟೇ. ಮುಂಚೆ ಏನು ಬೆಳೀತಾ ಇದ್ರಿ? ತರಕಾರಿ ಬೆಳಿತೀನಿ. ಏನೇನು ತರಕಾರಿ? ಅದೇ ತಂಬಟಾಸ, ಮೆಣಸಿ, ಪಡ್ಲ, ಹೀರೆ ಇವೆಲ್ಲ ಬೆಳಿತೀನಿ. ಹೌದಾ? ಮುಂಚೆ ನೀವು ಒಟ್ಟಿಗಿದ್ದಾಗ ಎಲ್ಲ ಏನೇನು ಬೆಳಿತಿದ್ರಿ? ಆಗ ತರಕಾರಿ ಇಲ್ಲ ಸರ್, ಬರೀ ಆರಂಭ ಮಾಡ್ಕೊಂಡು ಇದ್ದಿದ್ದು ಭತ್ತ ಗಿತ್ತ ಬೆಳ್ಕೊಂಡು. ಹೌದಾ? ಆಗ ಬೋರ್ ಹೋಗಿರಲಿಲ್ಲ ಸರ್. ಈಗ ಅಂದ್ರೆ ನಿಮ್ಮ ಪಾಲಿಗೆ ಜಮೀನು ಬಂದ ಮೇಲೆ ನೀವು ಬೋರ್ ಹೊಡೆಸ್ಕೊಂಡ್ರಿ ಅಲ್ವೇ? ಹೊಡಿಸ್ಕೊಂಡು. ನೀರು ಚೆನ್ನಾಗಿದೆಯಾ? ಪರವಾಗಿಲ್ಲ ಸರ್. ಒಂದ್ರಲ್ಲಿ 1.5 ಇಂಚ್ ಅದೇ, ಒಂದ್ರಲ್ಲಿ 2 ಇಂಚ್ ಅದೇ. 2 ಬೋರ್ ಇದೆಯಾ? 2 ಬೋರ್ ಐತೆ. 2 ಎಕರೆಗೆ? 2 ಎಕರೆ ಅಂದ್ರೆ ಸರ್ ನಮ್ಗೆ ನೀರು ಇದ್ದಾನೆ 16 ಬೋರ್ ಹೋಗಿ 17ನೇ ಬೋರಲ್ಲಿ ನೀರು ಬಂದಿರೋದು. ಹೌದಾ? ಇನ್ನೂ ಒಂದಿದೆಯಲ್ಲ, ಅದು ಈಗ ಹೋದ್ಮೇಲೆ ಸಣ್ಣ ಅನ್ಬಿಟ್ಟು ಸರ್ ಈಗ ಹೊಡಿಸಿದ್ಮು. ಈ ವರ್ಷನೇ 4 ಬೋರ್ ಹೊಡಿಸಿ 5ನೇ ಬೋರ್ ಪಾಸ್ ಆಯ್ತು. 16, 4, 20 ಇಲ್ಲ 17 ಸರ್. ಮತ್ತೆ 16 ಇತ್ತು, ಈಗ 1 ಬತ್ತು, ಅದಕ್ಕೆ 17 ಬೋರ್ ಆಯ್ತು. ಸರಿ. ಅದರಲ್ಲಿ ಅದು 1.5 ಇಂಚ್ ಅದ ಫಸ್ಟ್ ಅದ್ರಲ್ಲಿ, ಈಗಂದ್ರೆ 2 ಇಂಚ್ ನೀರದೆ. ಹೌದಾ? ಜಮೀನು ತುಂಬಾ ಬರೀ ಬೋರ್ವೆಲ್ಲ ಇದಾವೆ. ಆಯ್ತು ಸರ್. ಆಯ್ತು ಸರ್. ನೀರಿಲ್ಲಾಂದ್ರೆ ಜೀವನ ಮಾಡಂಗಿಲ್ಲ ಸರ್. ಅದರಿಂದ ಸತ್ಯ ಸತ್ಯ. ಆದರೂ ಈ ಬೋರ್ವೆಲ್ಗಳಿಗೆ ಮಾಡಿರೋ ಖರ್ಚು ತುಂಬಾ ಜಾಸ್ತಿ ಅಂತ ಅನಿಸ್ಲಿಲ್ವ? 9 ಲಕ್ಷ ಆಯ್ತು ಸರ್. ಅಲ್ವಾ? ಮತ್ತೆ ಆ ಖರ್ಚೆಲ್ಲ ಹೇಗೆ ಸಂಪಾದನೆ ಮಾಡಿದ್ರಿ? ಹೆಂಗೋ ಅವ್ರ ಇರ್ತ ಬಡ್ಡಿ ಸಲಹಿಸ್ಕ ಸರ್ ಹೆಂಗ ಜೀವನ ಮಾಡ್ತಾ ಇದ್ಮು. ಇನ್ನಿಲ್ಲ ಅಂದ್ರೆ ವಿಧಿ ಇಲ್ಲ ಅನ್ಬಿಟ್ಟು ಅದನ್ನೇ ಆರಂಭ ಗಿರಂಭ ಹೆಂಗ ಬಡ್ಡಿ ಕಾರ ಮಾಡ್ಕೊಂಬಿಟ್ಟು ಮಾಡ್ತೇನೆ. ವಸಂತ್ ಕುಮಾರ್ ಅವರೇ. ಸರ್ ಹೇಳಿ. ನೀವು ನಮ್ಮ ರಾಮು ಅವರ ಮಗ ಅಲ್ವೇ? ಎಷ್ಟು ವಯಸ್ಸು ತಮಗೆ? 22 ವರ್ಷ ಸರ್. ಏನು ವಿದ್ಯಾಭ್ಯಾಸ? ಬಿಕಾಂ ಕಂಪ್ಲೀಟ್ ಆಗಿದೆ ಸರ್. ಬಿಕಾಂ ಓದಿದ್ದೀರಾ? ಹೇಳಿ, ನೀವು ವ್ಯವಸಾಯವನ್ನು ಇಷ್ಟಪಟ್ಟು ಮಾಡ್ತಿದ್ದೀರೋ ಅಥವಾ ಎಲ್ಲೂ ಕೆಲಸ ಸಿಕ್ಕಲಿಲ್ಲ ಅಂತ ಮಾಡಿ? ಇಲ್ಲ ಸರ್, ನಾನು PUC ಮುಗೀತು, ಡಿಗ್ರಿ ಮಾಡಿದೆ. ಡಿಗ್ರಿ ಸೆಕೆಂಡ್ ಇಯರ್ಗೆ ಸೇರ್ಕೊಂಡ್ಮೇಲೆ ರೇಷ್ಮೆ ಹಾಕಬೇಕು ಅಂದ್ಬಿಟ್ಟು ನಾವು ಇಷ್ಟಪಟ್ಟು ರೇಷ್ಮೆ ಹಾಕಿ. ನೀರು ಇರಲಿಲ್ಲ ನಮಗೆ ಅಂದರೆ, ಬೇರೆಯವ್ರಿಗೆ ಜಮೀನಲ್ಲಿ ಬೋರ್ ಹೊಡ್ಸಿದ್ಮು, ಅವ್ರು ಬೋರ್ ಹೊಸಿ ಕಿತ್ಕೊಬಿಟ್ರು. ಅದಾದ್ಮೇಲೆ ಬೋರ್ ಹೊಡ್ಸಿ ನಮ್ಗೆ ಬಂದಿದ್ದು 1 ಇಂಚ್ ನೀರು. ಆ 1 ಇಂಚಲ್ಲಿ ಉಯ್ಕೊಂಡು ಹೆಂಗೋ ರೇಷ್ಮೆ ಬೆಳೀತಾ ಇದ್ಮು ಸರ್. ಆ ನಮ್ಮ ನೀರಿಗೆ ಬೆಳೆ ಕಾಯ್ತಿದ್ದೆ ರೇಷ್ಮೆ ಒಂದೇ. ಅದು ಬಿಟ್ರೆ ಇನ್ನು ಬೇರೆ ಯಾವ ಬೆಳೆನೂ ಆಗೋಲ್ಲ ಅಂದ್ಬಿಟ್ಟು ರೇಷ್ಮೆನೇ ಗುಂಡಿ ಹೊಡಿಸಿ ನೆಟ್ಟಿ ಇಲಾಖೆಯವರೆಲ್ಲ ಬಂದು ಅದಕ್ಕೆ ಸಬ್ಸಿಡಿ ಕೊಟ್ಟರು. ಅದೆಲ್ಲ ಆದಮೇಲೆ ಹುಳ ಮನೆ ಮೇಲೆ ಕಟ್ಟಿದ್ಮು ಸರ್. ನಾವು ಹೋಗಿ ಸಂಬಳಕ್ಕೆ ಹೋಗೋದಕ್ಕೆ ನಾವೇ ಇಲ್ಲೇ ಕೆಲಸ ಮಾಡ್ರೆ ನಮ್ಗೆ ಅದೇ ಸಂಬಳ ಇಲ್ಲೇ ಬರ್ತದಲ್ಲ ಅಂದ್ಬಿಟ್ಟು ರೇಷ್ಮೆನೇ ಮುಂದುವರ್ಸ್ಕೊಂಡು ಬಂದ್ವಿ ಸರ್. ನಾನು ಡಿಗ್ರಿ ಕಂಪ್ಲೀಟ್ ಆಗೋದಕ್ಕೂ ನಮ್ಮ ಹುಳ ಮೀಸೋದಕ್ಕೂ ಸರಿ ಆಯ್ತು ಅಲ್ಲೇ. ನಾನೆಲ್ಲೂ ಕೆಲಸ ಹುಡ್ಕೊಂಡು ಹೋಗೋನೇ ಇಲ್ಲ ಸರ್. ನೀವು ಎಷ್ಟು ಜನ ಮಕ್ಕಳಪ್ಪ? 2 ಸರ್. ನಮ್ಮ ಅಣ್ಣ ಕಂಪ್ನಿ ಕೆಲಸಕ್ಕೆ ಹೋಯ್ತಾನೆ. ಹೌದಾ? ಅವ ಏನು ಓದಿರೋದು? ಅವನು ಬಿಕಾಂ ಮಾಡಿದಾನೆ ಸರ್. ರೇಷ್ಮೆ ಹಾಕಬೇಕು ಅನ್ನೋ ತೀರ್ಮಾನ ಯಾರದ್ದು? ಎಲ್ಲ ಸೇರ್ಕೊಂಡು ಒಟ್ಟಿಗೆ ತೀರ್ಮಾನ ಸರ್. ತರಕಾರಿ ಬೆಳಿತಿದ್ಮೊ, ಪಡ್ಲ ಹಾಕಿದ್ಮೋ, ಕುಡಿ ಬಿಡ್ತಾ ಇದ್ಮೋ, ಯಾರೊಬ್ರು ಬಂದು ನೀವು ಪಡ್ಲದಲ್ಲಿ 3 ತಿಂಗಳು ಕಾಯ್ಬೇಕು, ಎಲ್ಲ ಇದನ್ನೇ ಹಾಕಿ ಇದು ಮಾಡ್ತಿರಲ್ಲ, ತಿಂಗಳು ಬೆಳೆ ಮಾಡ್ರಿ, ಕುರಿ ಮಾಡ್ರಿ, ಇಲ್ಲ ಮೀನು ಸಾಕಾಣಿಕೆ ಮಾಡ್ರಿ, ಇಲ್ಲ ರೇಷ್ಮೆ ಮಾಡ್ರಿ ಅಂತ ಹೇಳಿದಾಗ, ನೀರು ಕಡಿಮೆ ಇದ್ದದಿಂದ ಮೀನ್ಗೆ ನೀರು ಬೇಕು, ರೇಸ್ ಮೇಗೆ ಕಡಿಮೆ ನೀರಿದ್ರು ಹೆಂಗೋ ನಡೀತದ, ಮರಗಡ್ಡಿ ಪದ್ಧತಿ ಮಾಡ್ಕೊಂಡೀವಿ ಸರ್ 6x6. ಹಂಗಾಗಿ ರೇಸ್ಮೆ ಮಾಡಿ ಉಳಮೆ ಆ ತಿಂಗಳು ಬೆಳಗ್ಗೆ ಬರುವಂತದ್ ಮಾಡ್ರಿ ಅಂತಂದ್ಬಿಟ್ಟು ಅವರೇ ಐಡಿ ಮಾಡಿದ್ರು. ಆಯ್ತು, ನೀವು ಒಪ್ಕೋಬಿಟ್ರ ಅವ್ರು ಹೇಳ್ತಿದ್ದಂಗೆ? ಇಲ್ಲ ಸರ್, ಫಸ್ಟು ಎಲ್ಲ ತರಕಾರಿ ಆಯಿತು, ಆಮೇಲೆ ಹಾಕಿರೋರ್ನ ಕೇಳಿದ್ಮು. ಹಾಕಿರೋರು ಕೇಳಿದಾಗ ಒಂದ್ ಎರಡ್ ಮೂರು ಜನ ಅಂದ್ರು ಒಬ್ರು ಮಾಡ್ರಿ ಆಯ್ತದೆ ಅಂದ್ರು, ಇನ್ನೊಂದಿಬ್ರು ಅಂದ್ರು ಅದ್ರಲ್ಲೇನಿದ್ದು ಅದ್ರಲ್ಲೇನು ಸಂಪಾದನೆ ಇಲ್ಲ, ಹೋದ್ರೆ ನುಣ್ಗೊಂಡೈತೆ ಅಂತ ಅಂದ್ರು. ನಾವು ಹೆಂಗಾರ ಅಲ್ಲಿ ನಮ್ಗೆ ಇರೋ ನೀರಿಗೆ ತರಕಾರಿ ಬೆಳೆಯಕಾಗೋದಿಲ್ಲ ಸರ್, ನೀರಿದ್ದಾಗ ತರಕಾರಿ ಬೆಳೀತಿದ್ಮೋ, ಅದಾದ್ಮೇಲೆ ಬೋರ್ ಕಿತ್ಕೊಬಿಟ್ರು. ಅದಾದ್ಮೇಲೆ ನಮ್ಗೆ ಈ ನೀರಿಗೆ ರೇಷ್ಮೆ ಹಾಕಿದ್ರೆ ಆಗುದು ಅಂದ್ಬಿಟ್ಟು ರೇಷ್ಮೆ ಹಾಕೋದೆ, ಆ ಬರಲಿ ಲಾಸ್ ಆಗಲಿ ಮಾಡೇ ಬಿಡ್ಮ ಅಂದ್ಬಿಟ್ಟು ಮಾಡಿದ್ಮ ಸರ್. ಆಮೇಲೆ ನಮ್ಗೆ ಇಲಾಖೆಯಿಂದ ಸಹಾಯಧನ ಬರ್ತೆ ಅಂತಲೂ ಗೊತ್ತಿರಲಿಲ್ಲ. ಹಾಕಿರೋರು ನಮ್ಮ ಭಾವರೊಬ್ರು ಹಾಕಿದ್ರು, ಅವ್ರ ತಗೋಗಿ ಕೇಳ್ದಂಗೆ ಹಿಂಗೆ ಹೋಗಿ ಇಲಾಖೆಗೆ ಹೋಗಿ ವಿಚಾರಿಸು ಅಂದಾಗ ಸಿದ್ದಪ್ಪಸ್ಕರ್ ಡಬಲ್ ಟ್ಯಾಂಕಲ್ಲಿ ಹೋಗಿ ವಿಚಾರಿಸ್ತೀವಿ ಸರ್. ಅದಾದ್ಮೇಲೆ ಅವರು ಫೀಲ್ಡ್ ಆಫೀಸರ್ ನಂಬರ್ ಕೊಟ್ಟರು, ಅವರು ಅದು ನಾಳೆ ಎಷ್ಟೊತ್ತಿಗೆ ಜಮೀನಿಗೆ ಬಂದಿರು ರಾಜಣ್ಣ ಅಂದ್ಬಿಟ್ಟು, ಅವ್ರು ಬಂದು ಹಿಂಗೆ ಹಿಂಗೆ ಹಾಕೊಂಡು ಹೇಳ್ತೀನಿ ಅಂದ್ಬಿಟ್ಟು. ಆಗ ನಮ್ಮದು ಕೊರೋನಾ ಸರ್, ಎರಡನೇ ಸರಿ ಕೊರೋನಾ ಬಂದಿತ್ತು. ಆ ಫೀಲ್ಡಲ್ಲಿ ಹಾಕ್ಬೇಡ ಅಂದ್ಬಿಟ್ಟು ನಮ್ಮದು ಸಬ್ಸಿಡಿ ಎಲ್ಲ ಆಗೋದಕ್ಕೆ ಜೂನ್ ಜುಲೈಗೇನು ಹಾಕಿದ್ದು ಸರ್. ಈ ಜುಲೈಗೆ 25 ತಿಂಗಳಾಯ್ತು ಸರ್ ನಾವು ರೇಷ್ಮೆ ಕಡ್ಡಿ ಹಾಕಿ. ಒಂದೊಂದು ಇಷ್ಟಿಷ್ಟು ತಪ್ಪವ ಸರ್, ನಮ್ಗೆ ಮೈಸೂರು ತಾಲೂಕಲ್ಲಿ ಈ ತರ ಕಡ್ಡಿ ಬೆಳೆದಿಲ್ಲ ಅನ್ಬಿಟ್ಟು ಇದ್ ಮಾಡಿದ್ರು ಸರ್. ಪರವಾಗಿಲ್ವಾ, ಇವಾಗ ಅವರು ಪ್ರಶಸ್ತಿಗೆ ಹಾಕ್ಸ್ತೀನಿ ಅನ್ಬಿಟ್ಟು ಎಲ್ಲ ಬಿಲ್ ನಮ್ದು 13 batch ಏನು ಆಗದೆ ಸರ್ ರೇಷ್ಮೆ ಬೆಳೆ, ಅದೆಲ್ಲ ಬಿಲ್ಲೆಲ್ಲ ಮಡ್ಗು ಅಂತ ಹೇಳ್ಬಿಟ್ಟು ಇದ್ ಮಾಡ್ರಿ. ಹೆಂಗ್ ಬೆಳೆದ್ಬಿಟ್ರಿ ಇಪ್ಪನೇಳೆಯ ರಾಮ ಅವರೇ ಸರ್? ಗುಂಡಿ ಹೊಡ್ಕೊಂಡು ಗೊಬ್ಬರ ತಿಂಡಿ ಹಾಕೊಂಡು ಚೆನ್ನಾಗಿ ಆರಂಭ ಉಳ್ಮೆ ಮಾಡಿಸ್ಕೊಂಡು ಮಾಡಿದ್ನು. ಅಲ್ಲ, ಎಲ್ಲರೂ ಮಾಡ್ತಾರೆ ಅದನ್ನ, ನಿಮ್ದೇನು ವಿಶೇಷ ಅಂತ ಕೇಳ್ತಿದ್ದೀನಿ. ಅಷ್ಟೇ ಸರ್, ಇನ್ನೇನು ನಮ್ದೇನಿಲ್ಲ, ಆರಂಭ ಅಂದ್ಮೇಲೆ ಅದು ಮಾಡಿದ್ರೆ ಇದು ಏನ್ಬಿಟ್ಟು ಅದನ್ನೇ ಬಿಟ್ಟರೆ ಇನ್ನೇನು ಬೇರೆ ಕೆಲ್ಸಕ್ಕೆ ಹೋಗಿಲ್ಲ, ಎಲ್ಲ ಅದನ್ನೇ ಮಾಡಿದ್ನು. ಹೌದಾ? ಒಂದೇ ಸರಿಗೆ 2 ಎಕರೆ ಪೂರ್ತಿ ರೇಷ್ಮೆ ಹಾಕಿದ್ರ? 2 ಎಕರೆ ರೇಷ್ಮೆ ಹಾಕ್ಸಿದ್ನ ಸರ್. ಹೌದಾ? ಹಾಂ, ತಳಿ ಯಾವುದು ಅಂತ ಏನಾದ್ರು ಗೊತ್ತಿದೆ? V1 ಸರ್. V1 V1 ತಳಿನ ನಮ್ಗೆ ನಮ್ಮದ್ರಷ್ಟೇ ಚೆನ್ನಾಗಿದೆ ಸರ್. ನಮ್ ನೀರ್ ಇಲ್ದೇ ಇರೋದ್ಕೂ ಆ ಸಾರಿ ಕೊರೋನಾ ಬಂದಿದ್ಕೂ ನಂಜನಗೂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರೇಷ್ಮೆ ಕಡ್ಡಿ ಪೈರ್ ಮಾಡಿದ್ರು 3 kg ಪ್ಯಾಕೆಟ್ ಅಲ್ಲಿ. ಆ 3 kg ಪ್ಯಾಕೆಟ್ ನಾವು ಒಬ್ಬೊಬ್ರು ಅಂದ್ರು ಎಲ್ಲ ಒಡಿಸ್ಬಿಟ್ಟು ನೆಟ್ರು. ನಾವು 2 ಗುಂಡಿ ಒಡಿಸಿ ಅದ್ರೊಳಗೆ ತಿಪ್ಪೆ ಗೊಬ್ಬರ ಹಾಕ್ಸಿ ನೆಟ್ಮು, ಮತ್ತೆ ಇಲಾಖೆಯಿಂದ ಒಂದಷ್ಟು ಗೊಬ್ಬರ ಕೊಟ್ಟಿದ್ರು, ಆ ಎಲ್ಲ ಹಾಕಿ ನೆಟ್ಸದ್ಮ ಸರ್. ಅದು ನೀರಿಗೆ ಬಾಡ್ನಿಲ್ಲ, ನೀರ್ ಇಲ್ದಂತೆ ಚೋಲ್ಗೆಲ್ ತಗತಕ್ಕ ಊದಿ ಬೆಳೆದ್ಮ. ಅದು ಚೆನ್ನಾಗಿ ಈಗ ಕಡ್ಡಿ ಬಾಡೋದಿಲ್ಲ ಸರ್, ನಮ್ದು ನೀರು ಒಂದು ವಾರ ಬಿಡ್ಲಿಲ್ಲ ಅಂದ್ರೆ ಕಡ್ಡಿ ಬಾಡೋದಿಲ್ಲ. ನೀವು ಏಕದಮ್ ಮರಗಡ್ಡಿಗೆ ಹೋಗ್ಬಿಟ್ರ? ಹಾ ಸರ್, ನೀರ್ ಇರಲಿಲ್ಲ ಸರ್ ನಮ್ಗೆ. ಮರಗಡ್ಡಿ ಆದ್ರೆ ಸರ್ 3 ಅಡಿ 3 ಅಡಿ ನೆಡದ್ಕಿಂತ 6 ಅಡಿ 6 ಅಡಿ ನೆಟ್ರೆ ಅದೇ ಸೊಪ್ಪು ಅಲ್ಲೇ ಬರ್ತದೆ ಸರ್. ಹೇಳ್ಬಿಡಿ, ನಮ್ದು 6 ಬುಡಕ್ ಹುಯ್ಕಂದ್ರೆ ಒಬ್ಬ ಮನ್ಸು ಎತ್ತಕ್ಕಾಗಲ್ಲ ಸರ್, ಅಷ್ಟು ಸೊಪ್ಪು ಬರ್ತದೆ 6 ಗಿಡಕ್ಕೆ. ಒಂದ್ ಎಕರೆಗೆ ನಾವು 300 ಮರಿ ಮೇಯ್ಸ್ತೀವಿ ಸರ್, 350-400 ಮರಿ ಗಂಟೆ ಮೇಯ್ಸ್ತೀವಿ. ಪರವಾಗಿಲ್ವಾ, ಒಬ್ಬೊಬ್ರು 100 ಮೇಯ್ಸಕ್ಕಾಗಲ್ಲ 500 ಮೇಯ್ಸಕ್ಕಾಗಲ್ಲ ಅಂತಾರ, 300 ಮರಿ ಮಿನಿಮಮ್ ಮೇಯ್ಸ್ತೀವಿ ಸರ್ ನಮ್ಮ ಒಂದ್ ಎಕರೆ ತೋಟಕ್ಕೆ. ನೋಡಿದ್ರ ಈಗ ಮರಗಡ್ಡಿ ಅಂದ್ರೆ ರಾಮು ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದಿದ್ರೆ ಅಥವಾ ನಮ್ಗೆ ಎಲ್ಲೂ ಗೊತ್ತಿಲ್ಲ ಸರ್, ರಾಜಣ್ಣನವ್ರು ಹೇಳ್ಕೊಟ್ರು ನಮ್ಗೆ, ರೇಷ್ಮೆಯವ್ರು ಬಂದು ಇಷ್ಟ ಅಡಿಗೆ ಕಟ್ ಮಾಡ್ಬೇಕು ಅಂತ. ಆಮೇಲೆ ದಪ್ಪ ಆಗಂಟ್ಲು ಕಟ್ ಮಾಡಿಸ್ನಿಲ್ಲ ಅವರು, ಒಂದ್ 6 ತಿಂಗಳಾಗಿ ಸುಮಾರಾಗಿ ನಮ್ಮ 3 ಬೆಳಗಾತ್ರ ಗಂಟ್ಲು ಕಡ್ಡಿ ಕಟ್ ಮಾಡಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ಮು. ಎಲ್ಲ ತಾಳು ದಪ್ಪ ಆದ್ಮೇಲೆ ಕ್ಲೀನ್ ಆಗಿ ಕಟ್ ಮಾಡಿಸಿ ಉಳಿಸಿ ಗೊಬ್ಬರ ತಿಂಡಿ ಹಾಕ್ಸಿದ್ಮೇಲೆ ತಾಳು ದಪ್ಪ ಆಗಿ ಬತ್ತಿಗೆ ಚೆನ್ನಾಗಿ ಸರ್. ಅಲ್ವಾ, ಅಂದ್ರೆ ನೀವು ಗುಂಡಿ ಹೊಡೆದು ಹಾಕಿದ್ರಲ್ಲ ಈ ತೆಂಗಿನ ಗಿಡ ಹಾಕ್ದಂಗೆ, ಅದರಿಂದ ಒಳ್ಳೇದಾಯ್ತು ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನೀರ್ ಎತ್ತಗ ಹೋಗಿಲ್ಲ, ಪ್ಯಾಕೆಟ್ ಎಲ್ಲ ಮಣ್ಣು ಉದುರ್ನಿಲ್ಲ, ಒಳಗೆ ಗೊಬ್ಬರ ಸುರಿಸಿದ್ಮೇಲೆ ಚಂದಾಗಿ ಸಬ್ ಆಗ್ಬಿತ್ತು. ಓಹೋ, ಈಗ ಮಾಮೂಲಿ ಇಪ್ಪನೇರಳೆ ಹಾಕೋರು ಜೋಡಿ ಸಾಲ್ ಪದ್ಧತಿ ಅಂತ ಮಾಡ್ತಾರೆ, ಮತ್ತೆ 3 ಅಡಿ ಸಾಲ್ಗೆ ಹಾಕಂತಾರೆ, ಈ ತರ ಎಲ್ಲ ಬೇಕಾದಷ್ಟು ಅದಾವಲ್ಲ, ಅದಕ್ಕೂ ಮತ್ತೆ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮ್ಗೆ? ಇದು ಸಹ ಗಾಳಿಯ ವಾಡುತ್ತೆ, ಈ ಸಲ ಪಟ ಇರುತ್ತೆ, ಒಂದೇ ಬುಡ ಅಲ್ಗೂ ಇಲ್ಗೂ ದೂರ ಇದ್ದಷ್ಟು ಎಲ್ಲ ಹಣ್ಣೆ ಎಲ್ಲ ಬರಲ್ಲ, ರೋಗ ಬರಲ್ಲ, ಗಿಡ ತಾಳಾಗಿ ಚೆನ್ನಾಗಿ ಬರ್ತದೆ ಸರ್. ಅಲ್ವಾ, ನಿಮ್ಗೆ ಅನ್ಸುತ್ತೆ ವಸಂತ ಕುಮಾರ್? ಸರ್, ಈಗ ಒಂದ್ ಹುಳು ದಂಡೆಲಿ ಇದ್ದಾಗ ಎಳೆ ತೆಳ ಸರ್, ಎಳೆ ಗುಣಮಟ್ಟ ತೆಳುವಾಗಿರುತ್ತೆ, ಒಂದ್ ಹುಳು 5 ಎಲೆ ಬೇಗ ತಿನ್ಕೊಬಿಡುತ್ತೆ. ಅದೇ ನಮ್ದು ಮರಗಡ್ಡಿ ಪದ್ಧತಿಲಿ ಹಾಕ್ದಾಗ ಎಲೆ ಬಾಡಿರುತ್ತೆ, ಎಲೆ ರಫ್ ಆಗಿರ್ತದೆ ಸರ್, ಒಂದ್ ಹುಳ ಒಂದ್ ಎಲೆ ಮೇಯೋತ್ಗೆ ಸಂಜೆ ಆಗೋಯ್ತು, ಆಮೇಲೆ ಒಳ್ಳೆ ಆರೋ ಇದಾಗಿರುತ್ತೆ, ಗುಣಮಟ್ಟವಾಗಿರುತ್ತಲ್ಲ ಸರ್, ಮರಿನೂ ಒಳ್ಳೆ ದಪ್ಪಾಗಿ ಸೈಜ್ ಆಗಿ ಬಂದು ಗೂಡು ಕಟ್ತದೆ. ಎಲೆ ಹಾಕ್ಬಿಟ್ಟು ಬೆಳಗಿನ ಸಂಜೆವರೆಗೂ ಹುಳ ನೋಡ್ತಾ ಕೂತಿದ್ರ, ಹೆಂಗ್ ತಿಂತದೆ ಹುಳ ನೋಡುವ ಅಂತ? ನಮ್ದು ಬೇಗ ತಿನ್ನಲ್ಲ ಸರ್, ಈಗ ಅವರು ಹೊರಗಡೆ ತಂದು ಹಾಕ್ಬೇಕು ಸ್ವಲ್ಪ, ನಮ್ದೇನಿಲ್ಲ. ಅಲ್ಲಪ್ಪ, ಬೇಗ ಚೆನ್ನಾಗಿ ತಿಂದ್ಬಿಟ್ಟು ಜಾಸ್ತಿ ತಿಂದಷ್ಟು ಹುಳಕ್ಕೆ ಆರೋಗ್ಯ ಅಲ್ವೇ, ಆ ಲೆಕ್ಕ ಅಲ್ವಾ? ಒಂದೇ ಎಲೆ ನಿಧಾನಕ್ಕೆ ತಿಂದ್ರೆ ಏನು, ಅದು ಒಳ್ಳೆ ಕ್ವಾಲಿಟಿ ಆಗಿರ್ತಲ್ಲ ಸರ್, ಒಂದೇ ಎಲೆ ಅದ್ ತಿನ್ನೋದು ಒಂದೇ, ಇದು ಒಂದ್ ತಿನ್ನೋದು ಒಂದೇ, ಹಂಗಂತೀರ? ಹಾ ಸರ್. ನೋಡಿದ್ರ ನಿಮ್ಗೇನನ್ಸುತ್ತೆ ರಾಮಣ್ಣ? ನಾವು ಸಹ ಅದರಿಂದ ಅದೇ ತರ ಮರಗಡಿನ ಮಾಡಿ ರೇಷ್ಮೆ ಬೆಳಿನೇಬೇಕು ಅನ್ಬಿಟ್ಟು ಇದ್ ಮಾಡಿಸಿ ಮಾಡೋದಕ್ಕೆ ಈಗ ಇಳವರಿನೂ ಚಾಪತ್ತೆ. ಈಗ ಸ್ಟಾರ್ಟಿಂಗ್ ನಾವು 160 ಮೊಟ್ಟೆ ತಗೊಂಡಿದ್ಮು, 203 ಕೆಜಿ ಗೂಡು ಬೆಳೆದಿದ್ಮು. ಈ ಮೊಟ್ಟೆ ತಂಕ ಹೋಗ್ಬೇಡಿ, ಈಗ ಕಡ್ಡಿ ಇದೆಯಲ್ಲ ಮರಗಡ್ಡಿದು, ಆ ಕೆಳಗಡೆ ಕಾಂಡ ಬೆಳೆಸ್ಕೋಬೇಕಲ್ಲ, ಕಾಂಡದ ಮೇಲೆ ನೀವು ಕಡ್ಡಿ ಬೆಳೆಸ್ಬೇಕು ಅಲ್ವೇ? ಅದ್ನಂಗ್ ಬೆಳೆಸ್ಕೊಂಡ್ರಿ ಹೇಳಿ, ಕಾಂಡ ದಪ್ಪ ಹೆಂಗ್ ಮಾಡ್ಕೊಂಡ್ರಿ? ಬಂದಿರೋದನ್ನೆಲ್ಲ ಕಿತ್ತಾಕ್ಬಿಟ್ರ ಹೆಂಗೆ? ಅದ ಸೈಡ್ ಸೈಡ್ 3 ಮಟ್ಟಕ್ಕೆ ಅವರು ನಮ್ಮ ರಾಜಣ್ಣನವರು ಎಲ್ಲ ಕಟ್ ಮಾಡಿಸಿದ್ರು ಕತ್ರಿಲಿ, ಅದ ಬುಟ್ ಬುಟ್ ಮತ್ತೆ ಎಲ್ಲ ಫುಲ್ ರಡ್ಕ ಕೆದರ್ಕೋಬಿತ್ತು. ಕೊನೆಯಲ್ಲಿ ಅವರು 3 ಲೆಕ್ಕಕ್ಕೆ ಒಂದು ಕಡ್ಡಿ ಕೊಟ್ಟು ಕಟ್ ಮಾಡಿಸ್ರು ನೀಟಾಗಿ. ಅವಾಗ ಮರ ಕತ್ರಬತ್ತು ದಪ್ಪ ಆಯ್ತು ತಾಳು. ಓಕೆ, ಈಗ ಒಂದೊಂದು ಕಾಂಡಕ್ಕೆ ಮೇಲ್ಗಡೆ ಎಷ್ಟು ಕಡ್ಡಿ ಬಿಡ್ತೀರಿ ಸರ್? ಸ್ಟಾರ್ಟಿಂಗ್ 3 ಕಟಿಂಗ್ ಮಾಡಿದ್ಮು ಸರ್, ಸ್ಟಾರ್ಟಿಂಗ್ 2 ಮಾಡಿ ಅಂತಾರೆ. ಅಂದ್ರೆ 10 ಹಾಕ್ರೆ 2 ಮಾಡ್ಬೋದು ಸರ್. ನಾವು 6 ಟಿಲ್ಲರ್ ಕೈಗೊಡಿತ್ತೆ ಅನ್ಬಿಟ್ಟು 3 ಕಟ್ ಮಾಡ್ಕೊಂಡು 3 ಮೇಲೆ ಒಂದು 4 3 ಬಂದಿದ್ವು. 3 ಬಿಟ್ಟು ಒಂದು 1/2 ಬಿಟ್ಟು ಕಟ್ ಮಾಡಿದ್ವು. ಆಗ ಒಂದಿದ್ದು 3-4 ಆಯ್ತು. ಅದಾದ್ಮೇಲೆ 1/2 ಬಿಟ್ಮು, 4 ಇದ್ದಿದ್ದು ಹಂಗೆ ಡಬಲ್ ಆಯ್ತು ಸರ್. ಇವಾಗ ಒಂದು ಬುಡದಲ್ಲಿ 40-45 ಕಡ್ಡಿ ಬತ್ತವ ಸರ್. ಒಂದು ಬುಡದಲ್ಲಿ ರೆಂಬೆ 45 ರೆಂಬೆ ಬಲವಾದಗೆ ಬತ್ತವೆ ಸರ್. ಅಲ್ವಾ, ಒಂದು ಸೊಪ್ಪು 8-8 10 ಒಂದು ರೆಂಬೆ ಇರುತ್ತೆ ಕಟ್ ಮಾಡೋ ಸೊಪ್ಪು. ಟಿಲ್ಲರ್ ಇಟ್ಕೊಂಡಿದ್ದೀರಾ? ಮತ್ತೆ ಹೇಳಲೇ ಇಲ್ವಲ್ಲ, ಟಿಲ್ಲರಲ್ಲೇ ಬೇಸಾಯನಾ? ಹಾಂ ಸರ್, ನೆಲಮಂಗಲದಲ್ಲಿ ಹೋಗಿ ತಗೊಬಂದಿದ್ಮ ಸರ್. ಹೌದಾ? ನಮ್ದು ಸಿಕ್ಕಲ್ ಭೂಮಿ ಸರ್, ರೋಟ್ರಿ ಇದು ಮೇಲ್ಮೇಲೆ ಇದು ಮಾಡುತ್ತೆ ಅಂದ್ಬಿಟ್ಟು ಇದು ಮಾಮೂಲಿ ಎತ್ತು ಏನು ಕೆಲಸ ಮಾಡ್ತದೆ ಆ ಥರ ಉಳುಮೆ ಮಾಡುತ್ತೆ ಸರ್. ಓಕೆ, ಈಗ 20 ಮಾಡ್ತಿದ್ರಿ ರಾಮ ಅವರೇ, ಅದ್ರ ಜೊತೆಗೆ ಹೊಸ ಏನಾರು ಇಟ್ಕೊಂಡಿದ್ದೀರಾ? ಹಸುಗಳು ಮಡಿಕಂದ್ರೆ ಸರ್, ಎಡೆ ಹಾಲು ಕರಿ ಇಲ್ಲದ ಹಸುಗಳು ಮಾತ್ರ ಮಡಿಕಿದ್ದೇವೆ ಅಷ್ಟೇ. ಅದೇ ಹಸು ಐತೆ ಅಂತ. ಇನ್ನು ನಾಟಿ ಹಸ ಮಡಿಗಿಲ್ಲ ಸರ್. ನಾಟಿ ಬೇಡ, ಇಲ್ಲ ಐತಿ. 2 ಇದಾವೆ. 2 ಕುರಿ ಮೇಕೆ ಐತೆ ಸರ್. ಎಷ್ಟಿದಾವೆ? ಒಂದು 15 ಆಡವೆ. ಒಂದೆರಡು ಟಗರ್ ಮರಿ ಅವ, ಬಂಡೂರು ಟಗರ್ಗಳು. ಆಮೇಲೆ ಕೋಳಿ, ಕೋಳಿ ಪಳಿ ಮನೇಲಿ ಸಾಕದೇ ಸರ್. ಇಲ್ಲಿ ಏನು ಏನು ಮಾಡಿಲ್ಲ, ಸಿಕ್ಕಿರಪ್ಪಾರ ಅಂತ ಸುತ್ತ ಮುಳ್ತಂತಿ ಹಾಕ್ಸ್ಬಿಟ್ಟು ಆಮೇಲೆ ಸಾಕ್ಮ ಅಂತ ಮಾಡ್ತೀನಿ ಸರ್. ಈಗ ಹೊಸ್ತಾಗ ಮಾಡ್ತಾ ಮೇಲೆ ಈಗ ನಮ್ಮ ಬೋರ್ ಉಪ್ಪಾರು ಇವೆಲ್ಲ ಲಾಸ್ ಆಗಿಲ್ಲ ಅಂದ್ರೆ ನಮ್ಮ ಜಮೀನ್ ಸುತ್ತ ಮುಳ್ತಂತಿ ಹಾಕ್ಬಿಟ್ಟು ಜಾಲರಿ ಬಿಡಿಸ್ಬಿಡ್ಮು. ಈಗೆಲ್ಲ ಹೊಸ್ತಾಗ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಇದು ಮಾಡ್ತೀನಿ. ನಿಧಾನವಾಗೇ ಮಾಡಿ, ಏನು ಅರ್ಜೆಂಟ್ ಏನು? ಅಷ್ಟೇ ಸರ್. ನಿಧಾನವೇ ಪ್ರಧಾನ ಅಲ್ವೇನ್ರಿ ವಸಂತ್ ಕುಮಾರ್? ಇದ್ರ ಜೊತೆಗೆ ಇನ್ನೇನೇನು ಮಾಡಿದ್ದೀರಾ? ಈಗ ತರಕಾರಿ ಬೆಳೆಯನ್ನ ಬಿಟ್ಟೆ ಬಿಟ್ಟಿದ್ದೀರಾ? ಇಲ್ಲ ಸರ್, ಬೆಳಿತೀವಿ. ಏನೇನು ಬೆಳೆದಿರಿ? ಇವಾಗ ಸವಂತೆ ಹಾಕಿದ್ಮು, ಸವಂತೆ ಸ್ವಲ್ಪ ರೇಟ್ ಸಿಕ್ಕಿಲ್ಲ ಸರ್, ಅಲ್ಲಿದಲ್ಲಿಗೆ ಆಯ್ತು. ಅದೇ ಕೂಳೆಗೆ ಚೊಟ್ಟು ಅಂದ್ಬಿಟ್ಟು ಲಾಂಗ್ ಇಷ್ಟುದ್ದ ಬತ್ತಲ್ಲ ಸರ್, ಅದ ಹಾಕಿವಿ. ಮತ್ತೆ ಹೊಸ ತಮಾಟೆ ಹಾಕ್ಬೇಕು ಅನ್ಕೊಂಡು ಉಳ್ಸಾವಿ. ಈಗ 2 ಪೂರ್ತಿ 22 ಹಾಕ್ಬಿಟ್ಟಿದೀರಾ? ಹಾ ಸರ್, 2 ನಮ್ ಸ್ವಂತ ಜಮೀನ್ಗೆಲ್ಲ ರೇಷ್ಮೆ ಹಾಕಂದೇವಿ, ಬೇರೆಯವ್ರದ್ದು 1.5 ಎಕರೆ ಅಷ್ಟು ಮಾಡ್ಕಂದೇವಿ. ಗುತ್ತಿಗೆ ಮಾಡ್ಕೊಂಡಿದ್ದೀವಿ ಅಲ್ವಾ? ಒಟ್ಟಿನ ಕಳೆದಿರೋದೆಲ್ಲ ವ್ಯವಸಾಯದಲ್ಲೇ ಸಂಪಾದನೆ ಮಾಡ್ಬಿಡ್ಬೋದು. ಹಾ ಸರ್, ನಾವು ಮೊದಲು ಸಂಪಾದನೆ ಮಾಡಿದ್ದು ಜಮೀನಲ್ಲೇ, ಕಳೆದಿರೋದು ಅಲ್ಲ, ಈಗ ತಿರ್ಗಾ ಅಲ್ಲೇ ತಡ್ಕೋಲ್ವಾ? ಹ್ಞೂ ಸರ್. ಈಗ ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ ರಾಮಣ್ಣವ್ರೆ? ಸರ್, DAP ಸುಪಾಲ 20-23 ಹಾಕ್ಸೋದು. ಹೌದಾ? ಅಟ್ಟಿ ಗೊಬ್ಬರ, ತೊಪ್ಪ ಗೊಬ್ಬರ, ಅದು ಮಾಮೂಲು ವರ್ಷಕ್ಕೊಂದು ಮೀ ಹಾಕ್ತೀನಿ ಸರ್. ಅಷ್ಟೇ? ಆಮೇಲೆ ನೀರ್ ಹೆಂಗ್ ಕೊಡ್ತೀರಿ? ಹನಿ ನೀರಾವರಿ? ಹನಿ ನೀರಾವರಿ ಸರ್, ಡ್ರಿಪ್. ಡ್ರಿಪ್ ಮಾಡಿದ್ರಿ, ಅದಕ್ಕೂ ಸಹಾಯಧನ ಇಲಾಖೆಯಿಂದ ಕೊಟ್ಟವ್ರು? ಅದಕ್ಕೆ ಕೊಡ್ಲಿಲ್ಲ ಸರ್, ನಾವೇ ಸ್ವಂತ ಮಾಡ್ಕೊಂಡು ಅವೆಲ್ಲ ಸಬ್ಸಿಡಿ ನಿಲ್ಲಿಸ್ಬಿಟ್ಟವ್ರ ಲೇಟ್ ಅಂದ್ರು, ನಮ್ಮ ಸ್ವಂತ ದುಡ್ಡಲ್ಲೇ ಮಾಡ್ಕೊಂಡು. ಈಗ ಇಲಾಖೆಯಿಂದ ಯಾವ್ಯಾವ್ದಕ್ಕೆ ನೆರವು ಕೊಟ್ಟಿದ್ದಾರೆ ನಿಮಗೆ? ಸರ್ ಸರ್, ಇದು ಡ್ರಿಪ್ಗೆ ಅವಾಗ ಬೇರೆಯವ್ರ ಕಡೆಯಿಂದ ಅದೇ ಇದು ಇರ್ತಲ್ಲ ಸರ್, ಡ್ರಿಪ್ ಮಾಡೋರು ಅವ್ರ ಕಡೆಯಿಂದ 20,000 ಕೊಟ್ಬಿಟ್ಟು ಮಾಡಿಸ್ಕೊಂಡಿದ್ಮು. ಇವರು ಇಲಾಖೆಯವ್ರು ಕೇಳಿದ್ರು ಮಾಡಿಸ್ಕೊಡ್ಮ ಅಂತ. ನಮ್ಗೆ ಇದೇ ಇತ್ತಲ್ಲ ಸರ್, ಸುಮ್ಮನೆ ಅವ್ರಿಗೆ ಬೇರೆ ಇದು ಮಾಡೋದು ಅಂದ್ಬಿಟ್ಟು ಇದರಲ್ಲೇ ಇದು ಮಾಡ್ಕೊಂಡ್ರಿ. ಆಯಿತು. ಆಮೇಲೆ ಇದಕ್ಕೆ ಫಸ್ಟ್ ಕಡ್ಡಿ ಎಲ್ಲ ಕೊಟ್ರಲ್ವೇ? ಹ್ಞೂ, ಕಡ್ಡಿಗೆ NRAG ₹45,000-50,000 ಬಂದಿತ್ತು ಸರ್ 1 ಎಕರೆಗೆ. ಅಂದರೆ ಅದು 3 ಬತ್ತಿತ್ತು ಸರ್, ನಾವು ಹಾಕಿದ್ಮೇಲೆ 1 ಬತ್ತು, ಇನ್ನು 2 ಅದು ತೋಟ ನಿರ್ವಹಣೆಗೆ ಏನ್ಬಿಟ್ಟು 2 ಕೊಟ್ಟಿರಂತೆ ಸರ್, ಅದು ಕ್ಯಾನ್ಸಲ್ ಮಾಡಿಬಿಟ್ರು. ಓಕೆ, ಇಲ್ಲಾಂದ್ರೆ ಅದೊಂದು 45,000-45,000 2 ಬರೋದು. ಪ್ರತಿ ಬೆಳೆಗೂ ತಿಂಡಿ ಕೊಡ್ತೀರಾ ಅಂದ್ರೆ ಗೊಬ್ಬರನ ಕೊಡ್ತೀವಿ ಸರ್? ಒಂದು ತಿಂಗಳು ಕಟ್ಟಾಕ್ ಸೊಪ್ಪು ಮಾಡ್ಕೊತೀವಿ, 45 ಸೊಪ್ಪು ಕಟ್ಟೈತೆ, ಅದು ಒಂದು 3-4 ಬದ್ಲೆ ಒಮ್ಮೆ ಉಳುಮೆ ಮಾಡ್ಬಿಟ್ಟು ಗುಳಿ ಸುತ್ತ ಬಿಡಿಸ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಚಿಸ್ಬಿಡ್ತೀವಿ. ಅಂದ್ರೆ ಟಿಲ್ಲರಲ್ಲೇ ಉಳುಮೆ ಮಾಡ್ತೀರಿ? ಟಿಲ್ಲರಲ್ಲೇ ಉಳುಮೆ ಮಾಡಿ, ಪೂರ್ತಿ ಉಳುಮೆ ಮಾಡ್ಬಿಡ್ತೀರಾ? ಪೂರ್ತಿ ಎಲ್ಲ ಉಳುಮೆ ಟಿಲ್ಲರ್ಲೇ ಸರ್, ಬುಡ್ದೋತ್ರ ಉಳ್ಕೊಂಡ ಕೊಲ್ಗುದ್ಲಿಕ್ಕೆ ಎದುರಿಸ್ಕೊತೀನಿ. ಗೊಬ್ಬರನೆಲ್ಲ ಹನಿ ನೀರಾವರಿನಲ್ಲೇ ಕೊಟ್ಬಿಡ್ಬೋದಲ್ಲ, ಯಾಕೆ ಕಷ್ಟ ಅಂದ್ರೆ ಡ್ರಿಪ್ ಲಾಕ್ ಆಯ್ತೆ ಅಂತ ಸರ್. ಲಾಕ್ ಯಾಕಾಗತ್ತೆ ಅಂದ್ರೆ ಬೀಳುದಿಲ್ಲ, ಗಷ್ಟಂಗೆಲ್ಲ ತಿಂಡಿ ಸೇರ್ಕೊಬಿಡ್ತೇವೆ ಅನ್ನೋದಕ್ಕಿಂತ ಕ್ಲೀನ್ ಮಾಡ್ಕೋಬಹುದಲ್ಲ. ಕೈಲಿ ಹಾಕ್ಬಿಟ್ರೆ ಭೂಮಿಗೆ ಚೆನ್ನಾಗಿ ಹಿಡಿಕತ್ತೆ ಅಂತ ಸರ್. ಕಾಸು ಖರ್ಚಾಗಲ್ವೇ? ಏನು ಇಲ್ಲ ಸರ್, ನಾವೇ ಗೇಕತ್ತೀವಿ. ನೀವೇ ಮಾಡ್ಕೋತೀರ? ನಾವು ಈಗ ನಮ್ಮ ಮಗ ನಮ್ಮ ಬಾಂಬೆನವ್ರೆ, ನಮ್ಮ ಹೆಂಗಸರು ಊಟ ಪಟ್ಟ ತಗ ಬತ್ತರ ಹೊಲ್ತಕ್ಕೆ ಕೆಲಸ ಮಾಡ್ಕೋತೀವಿ ಸರ್. ವಸಂತ್ ಕುಮಾರ್ ಅವ್ರೆ, ಈಗ ತೋಟ ಬಾರಿ ಚೆನ್ನಾಗದೆ ನಮ್ದು ಅಂತಂದ್ರಿ ಅಲ್ವೇ? ಚೆನ್ನಾಗಿದೆ ಅಂತಂದ್ರೆ ಒಂದು ಎಲೆ ದಪ್ಪನಾಗದೆ ಅಂತ, ಮತ್ತೆ ಇನ್ಯಾವ ರೀತಿ ಚೆನ್ನಾಗಿದೆ ಅಂತ ಹೇಳ್ತೀರಿ ತೋಟನ? ಸರ್ ಸ್ಟೆಮ್ಮು 25 ತಿಂಗಳಾಗದೆ ಸರ್, 4 ವರ್ಷ 5 ವರ್ಷ ಆಗಿದ್ದ ಅಂತ ಕೇಳ್ತಾರೆ ಸರ್ ಗಿಡಕ್ಕೆ. ಅಷ್ಟು ಚೆನ್ನಾಗಿ ಬೆಳೆದ ಸರ್. ಆಮೇಲೆ ಈಗ ಈಗ ನಮ್ದೆಲ್ಲ ಸೊಪ್ಪಾಗಿ ಒಂದು 15 ಕುಂಟೆ ಖಾಲಿ ಆಗದೆ, 200 ಮೊಟ್ಟೆ ಮೇಯಿಸಿದ್ಮು. 200 ಮೊಟ್ಟೆ ಮೇಯಿಸಿ ಇನ್ನೂ ಅರ್ಧ ಸೊಪ್ಪು ಮಿಕ್ಕಂದಿತ್ತು, ಬೇರೆಯವ್ರು ಕುಯ್ಕಂದೋದ್ರು ನೋಡಿದ್ರ. ಹ್ಞೂ ಸರ್, ಹಂಗಾಗಿ ತೋಟ ಚೆಂದಾಗದೆ ಅಂತ. ಹ್ಞೂ ಸರ್ ಅಲ್ವಾ, ಮೊದಲನೇದು ಹುಳ ತಿನ್ನೋ ಆಹಾರ ಚೆನ್ನಾಗಿರುತ್ತೆ. ಹ್ಞೂ ಸರ್ ಅಲ್ವಾ, ಮೇಯ್ನ್ ಸೊಪ್ಪೆ ಸರ್ ರೇಷ್ಮೆಲಿ ಅಲ್ವಾ. ಹ್ಞೂ, ಮನೆಯ ಹೆಂಗ್ ಕಟ್ಕೊಂಡಿದ್ರಿ ಹೇಳಿ ರಾಮು ಅವ್ರ? ಸರ್ ಮಾಮೂಲು ತಿಕ್ಕಡಿ ಮನೆ. ಈ ಸೈಡು ಮಾಮೂಲು ಒಚ್ಚರ್ ದಪಕಂಗ್ ಮಾಡೋಂದ್ರು ಸಹ ನಾವು ಒಚ್ಚರ್ ದಪಕ್ನಿಲ್ಲ, ತಿಕ್ಕಡಿ ಹಂಗೆ ಮಾಡಿ 55 ಅಡಿ ಉದ್ದ, 23 ಅಡಿ ಒಳಗಲ ಅಗಲ, 16 ಅಡಿ ಹೈಟು. ಆಮೇಲೆ ಮ್ಯಾಲ್ಕೇನ್ ಹಾಕಿದ್ರಿ? ಶೀಟ್ ಹಾಕಮ್ಮಿ ಸರ್. ಕಿಟಕಿ ಸೈಡ್ ಕಿಟಕಿ 10 ಕಿಟಕಿ, ಮಾಮೂಲು ದೊಡ್ಡ 4 ಅಡಿ 8 ಕಿಟಕಿ, ಹಂಗೆಲ್ಲ ಮಾಡಿ ಎರಡು ಡೋರ್ ನಿಲ್ಸಮ್ಮಿ ಸರ್. ಒಂದು ಆಚಿಂದ ಸೊಪ್ಪು ಗಿಪ್ಪು ತರೋಕೆ, ಇನ್ನು ನಾವು ಸಪ್ರೇಟ್ ಒಳಕ್ಕೆ ಹೋಗ್ಬೇಕಾದ್ರೆ ಇದು ಊಜಿ ಗಿಜಿ ಬತ್ತೆ ಅಂದ್ಬಿಟ್ಟು ಎರಡು ಡೋರ್ ನಿಲ್ಸಮ್ಮಿ ಸರ್. ಆಯ್ತು, ಚೆನ್ನಾಗದ ಮನೆ? ಮನೆ ಚೆನ್ನಾಗೈತೆ ಸರ್. ಅದಕ್ಕೇನು ಇಲಾಖೆನವ್ರು ಸಹಾಯ? 3 ಲಕ್ಷ ಸಬ್ಸಿಡಿ ಕೊಟ್ರು ಸರ್. ನಿಮ್ಗೆ ಎಷ್ಟು ಖರ್ಚಾಯ್ತು? ನಮ್ದೊಂದು 8 ಲಕ್ಷ ಆಯ್ತು ಸರ್. ಹೌದಾ? ಅದಕ್ಕೂ ಸಾಲ ಮಾಡಿದ್ರ? ಎಲ್ಲ ಸಾಲನೇ ಸರ್. ನಾವು ಈಗ ಅಂದ್ರೆ ಒಂದ್ ಸ್ವಲ್ಪ ಮಾಡಿ ದುಡ್ಡು ಮಾಡಿದ್ಮೋ ಬೋರ್ ಅನ್ ಲಾಸ್ ಆಗ್ಬಿಟ್ಮೋ. ಓಕೆ, ಅದರಿಂದ ಈಗ ತಿರ್ಗಿ ಏನ್ ಮಾಡ್ಕೋದು ಆರಂಭ ಬಿಟ್ರೆ ಅನ್ಬಿಟ್ಟು, ಇಲ್ಲ ಅಂದ್ರೆ ಮೈಸೂರ್ಗೆ ಬರ್ಬೇಕು ಕೆಲ್ಸಕ್ಕೆ, ನಮ್ ಕೂಲಿಗೆ ದಬೇಸ ಇಲ್ಲ, ಲಾಸ್ ಅಲ್ಲಿ ಹೋಗ್ಲಿ ತರ್ಕಾರಿ ಆರಂಭ ಮಾಡ್ಬೇಕು ಅನ್ನಂಗೆ. ಈಗೆಲ್ಲ ಮಾಡಿ ಸಹ ಏನ್ ತೊಂದ್ರೆ ಇಲ್ಲ. ಈಗ ಒಂದು 120 ತೆಂಗಿನ ಗಿಡ ನೆಟ್ಟಿ, ಅವು ಎಲ್ಲ ಚೆನ್ನಾಗವೆ. ಎಲ್ಲಿ ನೆಟ್ಟಿದ್ರಿ? ಸುತ್ತ ಸೈಡಲ್ಲಿ. ಹೌದಾ? 120 ಗಿಡ. ಏನ್ ಅಂತರಕ್ಕೆ ನೆಟ್ಕೊಂಡಿದ್ರಿ? 25 ಅಡಿ ನೆಟ್ಟಿ ಸರ್. 25 ಬರ್ತದ? 25 ಅಡಿ ನೆಟ್ರೆ ಬರ್ತದೆ ಸರ್, ಯಾಕಂದ್ರೆ ನಾವು ಒಳಕ್ಕೆಲ್ಲ ಹಾಕಿಲ್ಲ, ಬರೀ ಸುತ್ತ ಆಲ್ರೌಂಡು ಸೈಡ್ ಸೈಡ್ಗೆ ಗಾಳಿ ವಾತಾವರಣ. ಈಗ ಫುಲ್ ಎಲ್ಕ ಹಾಕ್ಬಿಟ್ರೆ ರೇಷ್ಮೆ ನೆಳ್ಳಾಯ್ತು ಅನ್ಬಿಟ್ಟು. ಒಟ್ಟು ಎಷ್ಟು ಗಿಡ ಅಂದ್ರೆ ತೆಂಗು? 120 ಗಿಡ. 120 ಅಲ್ಲ, ಎಕರೆಗೆ ಹಾಕಿದ್ರೆ 40 ಗಿಡ ಬರ್ತವೆ. 3 ಎಕರೆ ಅಂದ್ರೆ ನಮ್ದು ಹೊಲ ಸಹ ಬಟ್ಟಿ ಚುರುಕಿಲ್ಲ, ಹಿಂಗ್ ಉದ್ದ ಚೋಣ ಚೋಣ ಉದ್ದ ಇತ್ತಲ್ಲ. ಅಲ್ಲ ಇರ್ಲಪ್ಪ, ಅಂದ್ರೆ 3 ಎಕರೆ ಹಾಕೋ ತೆಂಗ್ನ ನೀವು ಬರೀ ತೆವರಿಗೆ ಹಾಕೊಂಡ್ಬಿಟ್ಟಿದಿರಲ್ಲ, ಜಾಣ್ತನ ಅದು ಅಲ್ವೇ? ಯಾವ ತೆಂಗ್ ಹಾಕಿದ್ರಿ? ಮಾಮೂಲು ನಾಟಿ ಸರ್. ಎಲ್ಲಿಂದ ತಂದ್ರಿ ಬಿತ್ತ? ಅದು ಸಹ ಒಸಿ 3-4 ಊರ್ತ ಒಸಿ ತಡಗುಡಲಿ ಸಂತ ಒಸಿ ತನ್ಮ ಸರ್, ರಂಗ ಸಮುದ್ರ ಒಸಿ ತನ್ಮ, ನಾವು ಒಸಿ ಹೊಟ್ಲಕ ನೆಟ್ಮ ಸರ್. ಆಯ್ತು, ಎಲ್ಲ ಒಂದೇ ಸರಿ ನೆಟ್ರ? ಎಲ್ಲ ಒಂದೇ ಸರ್ತಿ ನೆಟ್ಟಮಿ ಸರ್. ಎಷ್ಟು ವರ್ಷ ಆಯ್ತು ನೆಟ್ಟು? ಈಗ ಒಂದು 1.5 ವರ್ಷ ಆಗೈತೆ ಸರ್. ಪರವಾಗಿಲ್ಲ. ನೋಡಿದ್ರೆ ಜಾಣ್ತಾನ ವಸಂತ ಕುಮಾರ್ ಅವ್ರೆ, ಕುಂಟುಗೊಂದು ಹಾಕಿದ್ರೆ ಎಕರೆಗೆ 40 ಬರ್ತಿತ್ತು, ಈಗ ಬರೀ ತೆವರಿನಲ್ಲೇ 120 ಗಿಡ ಅಂದ್ರೆ ನಿಮ್ ಜಮೀನ್ ಖಾಲಿ ಉಳಿತಲ್ಲ. ಹಾ ಸರ್, ಜಮೀನು ಒಳಗೆ ಏನಾರ ಬಳ್ಕೋಬಹುದು. ಈಗ ನೀವ್ ಹೇಳಿಯಪ್ಪ, ವಿದ್ಯಾವಂತರು, ನಿಮ್ ಮನೆ ಚೆನ್ನಾಗದ, ರೇಷ್ಮೆ ಹುಳು ಸಾಕೋ ಮನೆ, ನಿಮ್ಗೇನ್ ಅನಿಸ್ತದೆ ಬೇರೆ ಮನೆ ಎಲ್ಲ ನೋಡಿ? ನಿಮ್ ಮನೆ ಸರ್, ಬೇರೆಯವರು ಕಿಟಕಿ ಎಲ್ಲ ಚಿಕ್ಕ ಮಡಿಕೊಂಡು ಅವರು ಖರ್ಚು ಮಾಡ್ಬೇಕಾರೆ ಒಂದ್ 50,000 ಜಾಸ್ತಿ ಆಗ್ಬೋದೇನೆ ಸರ್. ಗಾಳಿ ಅವ ವಿಶಾಲವಾಗಿ, ವೆಂಟಿಲೇಟರ್ ಮೇಲ್ಗಡೆ, ದೊಡ್ಡ ಕಿಟಕಿ ಎಲ್ಲ, ಮನೆ ಹೈಟ್ ಕಾವ್ಬೋದು. ಈ ಬ್ಯಾಸ್ಗೆಲ್ಲ ನಮ್ದು ಇಷ್ಟು ಟೆಂಪರೇಚರ್ ಇದ್ರು ನಮ್ದು ಮನೆ ಒಳಗೊಳಗೆ ಹಿಂಗೆ ಎ ಸಿ ಹಿಂಗೆ ಇದ್ದಂಗೆ ಇರುತ್ತೆ ಸರ್. ಹೌದಾ? ಗಾಳಿ ಯಾವ ವಿಶಾಲು ಒಯ್ತೆ ಬತ್ತೆ ಹಂಗಿರ್ತಲ್ಲ ಸರ್, ಕಾವು ಬರೋದಿಲ್ಲ ನಮ್ಮ ಮನೆಗೆ. ಅಂದ್ರೆ ಎತ್ತರಕದೆ? ಹಾ, ಎತ್ತರಕದೆ ಸರ್. ಗಾಳಿ ಯಾವ ಚೆನ್ನಾಗಿ ಈ ಬೇಸ್ಗೆನಲ್ಲಿ ಎಲ್ಲ ಮನೆ ಮೇಲೆ ಗರಿ ಹಾಕಿ ನಮ್ಮೇನು ಹಾಕಲು, ನಮ್ಮ ಮನೆನೇ ಕಾವು ಬರಲ್ವಲ್ಲ ಸರ್. ಅಲ್ವಾ? ಹಾ ಸರ್, ಹುಳ ಬಹಳ ಸುಖವಾಗಿ ಬೆಳೀತದೆ. ಹಾ ಸರ್. ಈಗ ಸೋಂಕು ನಿವಾರಣೆ ಎಲ್ಲ ಹೆಂಗ್ ಮಾಡ್ಕಂತೀರಿ ಸರ್? ಇಲಾಖೆಯಿಂದನೇ ಅಸ್ತ್ರ, ಡೆಕಾಲು, ಕ್ಲೋರೋಫೆಕ್ಟ್ ಅಂದ್ಬಿಟ್ಟು ಕೊಡ್ತಾರೆ ಸರ್. ಅದು ಇಲಾಖೆಯಿಂದನೂ ಸಿಗ್ ಕೊಡ್ತಾರೆ ಬ್ಲೀಚಿಂಗು. ಇನ್ನು ಇಟ್ಟಂಗಿಲ್ಲ ಅಂದ್ರೆ ನಾವು ಹೋಗಿ ತಕೊಂಡು ಹೊಡಿತೀವಿ ಸರ್. ಬೆಳೆ ಆದ್ಮೇಲೆ ಮತ್ತೆ ಅಳ್ಸುಣ್ಣ, ಸುಟ್ಟು ಸುಣ್ಣ ಬರ್ತದಲ್ಲ ಸರ್, ಸುಟ್ಟು ಸುಣ್ಣ ಮತ್ತೆ ಬ್ಲೀಚಿಂಗ್ ಎರಡು ಮಿಕ್ಸ್ ಮಾಡಿ ಮನೆಗೆ ಒಂದ್ಸಲ ಹೊಡಿತೀವಿ, ಮತ್ತೆ ಒಮ್ಮೆ ಅಸ್ತ್ರ ಹೊಡಿತೀವಿ. ಹುಳ ತರೋದು ನಾಳೆ ಅನ್ಬಿಟ್ಟು ಡೆಕಾಲ್ ಒಂದ್ಸಲ ಸ್ಪ್ರೇ ಮಾಡ್ಬಿಟ್ಟು ಹುಳ ತಂದು ಮಡಿಕತ್ತೀವಿ ಸರ್. ಹುಳ ಯಾವುದು ಸಾಕೋದು ನೀವು ರಾಮಣ್ಣವ್ರೆ? ರೇಷ್ಮೆಲಿ ಸರ್, ಅದು ಅದು ಯಾವ ಮರಿ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಚಾಕಿ ಸೆಂಟರ್ ನಾವು ತಗೋತೀವಿ ಸರ್. ಅಲ್ಲ, ಬಿತ್ತನೆ ಸಾಕ್ತಿರೋ ಅಥವಾ? ಇಲ್ಲ, ಮಾಮೂಲಿ ಗೂಡು ಸರ್, ಬಿತ್ತನೆ ಗೂಡು ಮಾಡಿಲ್ಲ. ಬಿತ್ತನೆ ಗೂಡು ಏನು ಮಾಡಲ್ಲ, ಅದು ಯಾರು ನಮ್ಮ ಕೈಲಿ ಮಾಡೋಕೆ ಆಗೋದಿಲ್ಲ ಅಂದರು, ಅದಕ್ಕೆ ಬೇಸ್ಟಿಗೆ ವೈಟ್ ಗೂಡನ್ನೇ ಮೇಯಿಸೋದು. ಅವ್ರು ಯಾರೋ ಅಂದರು ಅಂದ್ಬಿಟ್ಟು ನೀವು ಯಾಕೆ ಬಿಡಬೇಕು, ಪ್ರಯತ್ನ ಮಾಡ್ಬೇಕು ನೋಡ್ಮ ಸರ್. ಈಗ ಇನ್ನೂ ಸಿ ಬಂಡ ಇಲ್ಲ, ಅದು ಸ್ವಲ್ಪ ಲಾಸ್ ಆದ್ದೇನೋ ಅನ್ನೋದಕ್ಕೆ ಯೋಚನೆ ಮಾಡಿ ಇದು ನಮ್ಗೆ ಪರವೆಲ್ಲ ಹೊಡ್ಕೊಟ್ಟಾಯ್ತದಲ್ಲ, ಅದಕ್ಕೆ ಮಾಡ್ತಾ ಬಿಸ್ನೆಸ್. ನೀವೇನು ಕೇಳಲಿಲ್ವೇನ್ರಿ ವಸಂತ ಕುಮಾರ್? ಸರ್, ಈಗ ನಾನು ರಾಮನಗರಕ್ಕೆ ಹೋಗಿದ್ದೆ ಗೂಡು ತಕೊಂಡು, ಅಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಬಿತ್ತನೆಗೂಡು ತಂದಿದ್ರು, ಅವ್ರ ಬ್ಯಾಚ್ ಅಲ್ಲಿ ಇರೋರು 735 ಹೋಯ್ತಂತೆ ಬಿತ್ತನೆಗೂಡು. ಇವ್ರದ್ದು ಒಂಚೂರು ಏನೋ ಸುಣ್ಕಟ್ ರೋಗ ಆಗಿತ್ತು ಅನ್ಬಿಟ್ಟು ರಾಮನಗರಕ್ಕೆ ತಂದಿದ್ರು. ಅದೇನಿಲ್ಲ, ಅವರು ಅಂದ್ರು ಬೆಳೆಸ್ ಮಾಡ್ಬೋದು ಮಾಡ್ರಿ ಅಂತಂದ್ರು. ನಿಮ್ಗೂಡು ಎಷ್ಟು ಕೊಯ್ತು? ನಮ್ದು 622 ಕೊಯ್ತು ಸರ್. ಮತ್ತೆ ಅಲ್ವಾ, ನಮ್ದಕ್ಕಿಂತ ಅಂದ್ರೆ ಅದು ಜಾಸ್ತಿ ಡಿಮ್ಯಾಂಡ್ ಇದ್ದಾಗ 1,000-2,000 ಗಂಟನೂ ಹೋಯ್ತದಂತೆ ಸರ್ ಬಿತ್ತನೆಗೂಡು ಅಲ್ವಾ. ಈಗ ನೀವು ರೇಷ್ಮೆ ಮಾಡ್ತಿದ್ದೀರಿ, ಚೆನ್ನಾಗಿ ಮಾಡ್ತಿದ್ದೀರಿ ಸಂತೋಷ ವಸಂತ್ ಕುಮಾರ್ ಅವರ, ಎಲ್ಲೂ ಹೋಗಿ ತರಬೇತಿ ತಗೋಬೇಕು ಅಂತ ಏನು ಅನ್ನಿಸ್ಲಿಲ್ವ ನಿಮಗೆ? ಸರ್, ನಮಗೆ ರೇಷ್ಮೆ ಹಾಕೋಕ್ಕಿಂತ ಮುಂಚೆ ಒಂದು 2-3 ಸರಿ ಇಲ್ಲೆಲ್ಲ ರೈತರು ಸೇರಿಸ್ಬಿಟ್ಟು ಚರ್ಚೆ ಅದು ಇದು ಅಂತ ಮಾಡಿದ್ರು ಸರ್ ಇಲಾಖೆಯವರಿಂದ. ಅಲ್ಲೋಗಿದ್ಮೊ, ಮತ್ತೆ ನಮ್ಮ ಅಕ್ಕಪಕ್ಕ ಇಲ್ಲೇ ವರ್ಕೂಡು ಮೆಲ್ಲಳ್ಳಿ ಅಲ್ಲೊಂದು 2-3 ಜನ ತೋಟಕ್ಕೆ ಹೋಗಿದ್ದು ನೋಡ್ಕೊಂಡಿದ್ಮ ಸರ್. ಆಮೇಲೆ ನಮ್ಗೆ ರೇಷ್ಮೆ ಮನೆ ಕಟ್ಟೋಕೆಲ್ಲ ಸಹಾಯ ಮಾಡಿದ್ರು ಸಿ ಹಳ್ಳಿಯವರು, ಅವರೇ ನಮ್ಗೆ ಒಂದು ಬೆಳೆ ಪೂರ್ತಿ ಬಂದು ಎಲ್ಲ ಹೇಳ್ಕೊಟ್ರು. ಅವ್ರು ಡೈಲಿ ಬರೋರು. ಈ ಶ್ರೀರಾಮ್ಪುರ ರಸ್ತೆನಲ್ಲಿ ಕೇಂದ್ರ ರೇಷ್ಮೆ ಸಂಶೋಧನೆ ತರಬೇತಿ ಸಂಸ್ಥೆ ಅಂತ ಒಂದು, ಅದೇ ಕಣ್ಣ ವಿ1 ಸಂಶೋಧನೆ ಮಾಡ್ರೆ ಅವರೇ. ಒಂದ್ ಸರಿನೂ ಅಲ್ಲಿಗೆ ಹೋಗಿಲ್ವೆ? ಹೋಗಿದ್ದಿ ಸರ್, CSRTI ಅನ್ಬಿಟ್ಟು ಅಲ್ವೇ. ಮತ್ತೆ ಅಲ್ಲೆಲ್ಲ ತರಬೇತಿ ಕೊಡ್ತಾರಲ್ವಾ? ಅಲ್ಲಿಗೆ ಒಂದ್ ಸರಿನೂ ಹೋಗಿಲ್ಲ ಸರ್ ನಾನು. ಯಾವ್ದೋ ಫಂಕ್ಷನ್ ಮಾಡಿದ್ರು ಸರ್ ಅಲ್ಲಿ, ಅಲ್ಲಿಗೆ ಹೋಗಿದ್ದೆ ಸರ್. ಹೋಗಿದ್ದೆ. ನೀವು ಹೋಗಿದ್ರ ರಾಮು ಸರ್? ಎಲ್ಲ ಅವ್ರ ಮಗನೇ ಹೋಗೋದು, ನಾವೆಲ್ಲೂ ಹೋಗೋಣ. ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೆ. ಎಲ್ಲ ಅವ್ರೆ, ನಾವೇನಪ್ಪ ಹಿಂಗೆ ಎಲ್ಲರೂ ಕರೆದ್ರೆ ಮಾತ್ರ ಬರೋದು ಅಷ್ಟೇ, ಅಲಾರಂಭ ಮಾಡ್ಕೊಂಡು ನಮ್ದೇ ಮಿತಿ ನಾವು ಇರೋದು ಸರ್ ಅಲ್ವಾ. ಈಗ ರೇಷ್ಮೆ ಮನೆ ಏನಿದೆಯಲ್ಲ, ಅದರಲ್ಲಿ ಈಗ ಹುಳ ಸಾಕ್ತಾ ಇದ್ದೀರಿ. ನಿಮ್ಮ ಸಾಕಾಣಿಕಾ ಪದ್ಧತಿ ರೆಂಬೆ ಸಾಕಾಣಿಕಾ ಪದ್ಧತಿ ಹೌದೇನಪ್ಪ? ರೆಂಬೆ ಎಷ್ಟು ಸೊಪ್ಪು ಕೊಡ್ತೀರಾ ದಿನಕ್ಕೆ? ಸರ್, 2 ಟೈಮ್ ಕೊಡ್ತೀವಿ. ಏನಾರ ಮೇಕತ್ತು ಫಸ್ಟ್ 1 ಸಲ ಬೆಳಗ್ಗೆ ಕೂದಿ ಎಲ್ಲ ಆಗೋದು 8-9 ಗಂಟೆ ಆಯ್ತದೆ ಸರ್. ಒಂದು 4 ಪಿಂಡಿ ಹೆಚ್ಚಾಗಿ ಕೂದಿ ಇಬ್ಣಿ ಇದ್ದಂಗೆ ಕುಯ್ಕೊಂಡಿರ್ತೀವಿ ಸರ್. ಇಬ್ಣಿ ಅಂದ್ರೆ ಆರೋದಿಲ್ಲ, ಸಂಜೆ ಗಂಟೆ ಮಾಡಿಕಂದ್ರು ಆರೋದಿಲ್ಲ ಸರ್. ಮೇಕತ್ತು ಅಂದ್ರೆ ಎಲ್ಲೆಲ್ಲಿ ಮೇಕಂದಿರ್ತೀವೋ ಅಲ್ಲಿಗೆ ತಿರ್ಗಾ ಒಂದು 11 ದೂರ ಹತ್ತಾಗುತ್ತೆ ಕೊಡ್ತೀವಿ ಸರ್ ಇನ್ನೊಂದು ಫೀಡಿಂಗ್. ಒಟ್ಟು 3 ಟೈಮ್ ಹಾಕ್ತೀವಿ ಸರ್ ನಾವು. ಹೌದಾ? ಹಾಂ ಸರ್. ಬೆಳಗಿನ ಸಂಜೆವರೆಗೂ ಒಂದೇ ಎಲೆ ತಿಂತದೆ ಅಂದಿಲ್ಲಪ್ಪ ಅಂದ್ರೆ ತೆಳ್ಳಗೆ ಹಾಕಿರ್ತೀವಲ್ಲ ಸರ್, ಒಂದೇ ಸರ್ ಹಾಕ್ಬಿಟ್ರೆ ಬಾಡ್ಕತ್ತವೆ. ಹಾಂ ಸರ್, ಅವ್ರದ್ದು ಹೆಂಗೆ ಅಂದ್ರೆ ಹಾಕ್ಬಿಟ್ಟು ಈ ಬೆಡ್ ಈಗ ಹಿಂಗೆ 2 ರ್ಯಾಕ್ ಮಾಡ್ಕಿರ್ತೀವಲ್ಲ ಸರ್ ಮನೆ ಒಳಗೆ, ಈ ಕಡೆ ಮೂಲೆಯಿಂದ ಹಾಕಿ ಆಚೆ ಮೂಲೆಗೆ ಹಾಕೋದಕ್ಕೆ ಅವ್ರದ್ದು ಇಲ್ಲಿ ಕಾಲೇನೆ ಮಾಡ್ಕೊಟ್ಟಿರುತ್ತೆ. ಹಾಗೆ ಅಂದ್ರೆ ಈಗ ನೀವು ಬೆಳಗ್ಗೆ ಒಂದ್ 7 ಗಂಟೆಗೆ ಒಂದ್ ಸರಿ, ಮಧ್ಯಾಹ್ನ 11 ಗಂಟೆಗೆ ಒಂದ್ ಸರಿಯಾ? 12 ಗಂಟೆಗೆ ಬೇಕಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಒಂದೇ ಸರ್ ಸಂಜೆಗೆ. ಸಂಜೆ ಎಷ್ಟೊತ್ತಿಗೆ? ಸಂಜೆ ಒಂದು 5 ಗಂಟೆಗೆ ಹಾಕ್ತೀನಿ ಸರ್, ಒಂಚೂರು ತಂಪಾದ್ಮೇಲೆ ಕುಯ್ಕಂದು ಹಾಕ್ತೀನಿ. ಸೊಪ್ಪು ಚೆನ್ನಾಗಿರುತ್ತೆ, ಹುಳನೂ ಚೆನ್ನಾಗಿ ಮೇಯ್ತದೆ. ಸುಣ್ಕಟ್ಟು, ಹಾಲು ರೋಗ, ತೊಂಡೆ ರೋಗ ಇವೆಲ್ಲ ಏನು ಬರೋದಿಲ್ಲ? ಅವೇನು ಮಾಮೂಲಿ ಸರ್, ಒಂದೊಂದು ಸೀಸನ್ ಇದ್ದಾಗ ಜಾಸ್ತಿ ಕಾವಾಗೋದಾಗ ಹಾಲು ರೋಗ ಬರ್ತದೆ ಸರ್ ವಾತಾವರಣ ಇದಾದಾಗ. ಮತ್ತೆ ಈ ಚಳಿ ಟೈಮಲ್ಲಿ ಸುಣ್ಕಟ್ಟು ಬರ್ತದೆ. ಹಾಗೇನಿಲ್ಲ ಸರ್, ಸುಣ್ಣ ಜಾಸ್ತಿ ಕೊಟ್ಕಂದ್ರೆ. ಎಷ್ಟು ಅಟ್ನೆ ಮಾಡಿದಿರಿ ಸರ್? ಈಗ ಒಂದು 4-4 ಮಾಡಮಿ, 4 ಎರಡು ಸ್ಟ್ಯಾಂಡರ್ಡ್ 8 ಮಾಡಮಿ. ಈಗ ತಿರ್ಗಾ ಹೊಸ್ದಾಗ ಮೇಜ ಮಾಡಿಸ್ಬಿಟ್ಟು ಮರೆಯೆಲ್ಲ ಕುಯ್ಸಿ ರೆಡಿ ಮಾಡಿಸಿ ಸರ್. ಇನ್ನೊಂದು ಮೇಜ ಸಪ್ರೇಟ್ ಅದು 6 ಸ್ಟೆಪ್ ಮಾಡಿಸ್ಬಂತ ಅದು ಹಳ ಮೇಜೆ. ನಮ್ಗೆ ಹೊಸಿ ದುಡ್ಡು ಕಾಸು ಬಂಡಳ ಏನಿಲ್ವಲ್ವ, ಸಿಂಪಲಾಗಿ ಹಳದ್ ಮಾಡ್ಕೊ ಇದು ಮಾಡ್ಕೊಯಿದ್ಮು. ಈಗ ಹೊಸ್ದಾಗ 6 ಸ್ಟೆಪ್ ಮಾಡಿಸ್ಕೊಂಬಂತ ಮರೆಯೆಲ್ಲ ಕುಯ್ಸಿ ಸರ್. ಮನೇನು ಎತ್ತರ ಆಗೋದಲ್ಲ ಅದಕ್ಕೆ, ಮನೆ ಎತ್ತರ ಆಗೋದಲ್ಲ ಮ್ಯಾಲಿನ ಇದಕ್ಕೆ ಸೊಪ್ಪೆಲ್ಲ ಹಾಕಕ್ ತೊಂದರೆ ಆಗೋದಿಲ್ವೇ? ಆದ್ರೆ ನೋಡ್ಕೊಂಬ ಸರ್, ಹಣ್ಣುಳ ಆದಾಗ 2 ಜಿನ್ ಮೇಳಕ್ಕೆ ಮೇಲೆ ಐಕಂದು ಬಿಟ್ಕೊಂಡು ಸೊಪ್ಪು ಹಾಕಬೇಕಂತ ಸರ್. ಇವರು ಮಹೇಶ್ ಕುಮಾರ್ ಸರ್ ಬಂದು ಹೇಳಿದ್ರು, ಮಾಡೋದು ಮಾಡ್ತಿದ್ರಿ 6 ಸ್ಟಾಪ್ ಮಾಡಿಸ್ರಿ, ಆದ್ರೆ ಮೇಚ್ರಿ ಆಗ್ಮೇಲೆ ಸಿಪ್ಪ ಎಲ್ಲ ಆಗಿರ್ಲಿ, ನಾಳೆ ದಿನ ಒಂದು 50 ಮರಿ ಜಾಸ್ತಿ ತಗೋಬರ್ಬೇಕು ಅಂದ್ರೆ ನಾಳೆ ಏನು ಮೇಜ ಮಾಡಿಸೋಕದ್ದ ಅಂತ ಹೇಳ್ತದೆ. ಅಷ್ಟು ಮಾಡಿಸಕ್ ಮರೆಯೆಲ್ಲ ಕುಯ್ಸಾಕಮ್ಮಿ ಸರ್. ಒಳ್ಳೇದಪ್ಪ, ಎಷ್ಟು ಖರ್ಚಾಯ್ತದೆ? ಅದು ಹೆಚ್ಚು ಕಡಿಮೆ ಸಹ ಒಂದು ಮರ ಪರೆಯಲ್ಲ ಅಂತ ಕೇಳಿದ್ರೆ 1,000 ಮೇಲಾಗೋದು. ನಮ್ದು ಇತ್ತು ಸಹ ಒಂದು, ನಂಗೂ ಒಂದು 40,000 ರೂಪಾಯಿ ಆಯ್ತು ಸರ್ ಆಚಾರಿ ಕೂಲಿ ಮಿಷಿನ್ ಕೂಲಿ ಮೊಳೆ ಎಲ್ಲ 40,000 ರೂಪಾಯಿ ಗಂಟು ಖರ್ಚು ಬಿಡ್ತೀವಿ. ರೆಡಿ ಆಗ್ಬಿಟ್ಟದ ಆಗ್ಲೇ ಮೇಜ ಇನ್ನೂ ಮಾಡಿಸಿಲ್ಲ ಸರ್, ಎಲ್ಲ ಮರ ಕೂತದೆ, ಮಿಲ್ಲಿಗೆ ತಗೋಗಿ ಮರ ಕುಯಿಸ್ಕೋಬೇಕು. ಕುಯಿಸ್ಬಿಟ್ಟು ಕಟಾವ್ ಮಾಡಿಸಿ ಒಣಗಿ. ಅಗಲ ಉದ್ದ ಏನು ಮಾಡ್ತೀರಿ? ಅಗಲ 6 ರೆಡಿ ಸರ್. ಉದ್ದ ಉದ್ದ 45 ಸರ್. 45 ಆಚಾರ ಚರಿಸಿ ಗ್ಯಾಪ್ ಕೊಟ್ಕತ್ತೆ ಮಿಸ್ ಹೋಗ್ತಾಕು. ಒಂದು ಮೇಜಿಂದ ಇನ್ನೊಂದು ಮೇಜ್ಗೆ ಅಂತರ ಅದು ಹೆಚ್ಚು ಕಡಿಮೆ 5 ಅಡಿ ಬರ್ತದೆ ಸರ್. ಹಿಂಗೆ ಮಧ್ಯೆ ಗ್ಯಾಪ್ ಪುಟ್ಕೊಂಡು 23 ಅಡಿ ರೀ, ಈಚರ್ಕ್ ಬಂದ್ರೆ ಈಚರ್ಕ್ ಬಂದ್ರೆ ಮಧ್ಯೆ ಗ್ಯಾಪ್ ಕಳ್ಕೊತೀವಿ. ಹಿಂಗೆ 6 ಅಂತ ಮಾಡ್ತಿರಲ್ಲ, ಒಂದು ಹಂತದಿಂದ ಇನ್ನೊಂದು ಹಂತ 2 ಅಡಿ ಸರ್. 2 ಅಡಿ. ಸಂತೋಷ, ನಿಮಗೂ ಸರಿ ಅನ್ನಿಸ್ತದ? ಕೊನೆಗೆ ಮೇಲ್ಗಡೆಗೆ ಹಾಕಬೇಕಾಯ್ತದೆ, ಸ್ಟೂಲು ಗಿಲು ಇಟ್ಕೊಂಡು ಹಾಕಂತೀರ ಸರ್? ಇವಾಗ ಇನ್ನೊಂದು ಮನೆ ಮಾಡೋಕೆ ಆಗೋದಿಲ್ಲ ಸರ್ ನಾವು. ಅದು ಕರೆಕ್ಟ್. ಈಗ 180-200 ಮಡಿ ಕಸ್ತಾ ಇತ್ತದ ಸರ್ ನಮ್ಮ ಮನೇಲಿ ಮೇಜ್ ಮೈಸೂಕೆ, ನಮ್ದು ಸೊಪ್ಪು ಉಳ್ಕತಾ ಅದೇ. ಅಲ್ಲ, ನೀವು 2 ಎಕರೆ ಅಲ್ವಾ ಹಾಕಿರೋದು? 2 ಬ್ಯಾಚ್ ಮಾಡಿದಿರಾ? 1 ಎಕರೆ 1, 1 ಎಕರೆ 1. ವರ್ಷದಲ್ಲಿ ಎಷ್ಟು ಸರಿ ಆಯ್ತದೆ ನಿಮ್ ಬೆಳೆ? 10 ಸರ್ ಒಂದು 11 ಬೆಳೆ ಮೇಯಿಸ್ಬೋದು ಬೆಳೆ ತಿಂಗಳಿಗೆ 12 ಮಾಡಬಹುದು ಸರ್ 11-12 ಮಾಡಿದಾಗ ರೋಗ ನಿರ್ವಹಣೆ ಮಾಡಕ್ಕೆ ತಿಂಗಳಿಗೆ ಗ್ಯಾಪ್ ಬೇಕಲ್ಲಪ್ಪ ಒಂದು ವಾರನಾರು ಗ್ಯಾಪ್ ಕೊಡ್ಬೇಕು ಸರ್ ಆ ಒಂದು ವಾರ ಗ್ಯಾಪ್ ಕೊಟ್ರೆ 10-11 ಬೆಳೆ ಮಾಡಬಹುದು ಸರ್ ಪರವಾಗಿಲ್ಲ ಒಂದ್ ಸರಿಗೆ ಎಷ್ಟು 250 ತರ್ತೀರಾ ಇನ್ನೂರು ತತ್ತೀವಿ ಸರ್ 200 ಎಷ್ಟು ಕೆಜಿ ಕೊಡ್ಬೇಕಾದ್ರೆ ಸೊಪ್ಪಿದ್ದಂಗೆ ತತ್ತೀವಿ ಸರ್ ನಮ್ದು ಒಂದು 200 ಮೊಟ್ಟೆ ತಂದ್ರೆ ಸರ್ 180-200 ಕೆಜಿ ಗಂಟ ಆಯ್ತವ ಪರವಾಗಿಲ್ವೇ ಅವ್ರ ಇಲಾಖೆಯಿಂದ ಹಿಂದೆ ಹೇಳ್ತಿದ್ರು ಚಾಕಿ ಕಟ್ಕೊಂಡ್ ನಾವು ಮರಿ ಮೈಸೂರ 100 ಮೊಟ್ಟೆಗೆ 90 ಕೆಜಿ ಬೆಳಿದ ಎವಿ ಅಂತಿದ್ರು ಈಗ ಸರ್ ಇವರು ಬೇಡಿಕೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಮರಿ ಮೊಟ್ಟೆ ರೇಟ್ ಕಮ್ಮಿ ಇರ್ತದಲ್ಲ ಸರ್ ಯಾರೋ ಒಬ್ರು ಕ್ಯಾನ್ಸಲ್ ಮಾಡ್ತಂದ್ರೆ ಅದೇ ಹುಳ ಅಲ್ಲಿ ಹಾಕ್ಬಿಟ್ಟು ಕೊಟ್ಬಿಡುದು ಇಲ್ಲ ಏನಾರ ಇನ್ನೊಬ್ಬ ನನ್ಗೆ 100 ಮರಿ ಬೇಕು ಅಂದಾಗ ನಮ್ಗೊಪ್ಪ ಇರ್ತಾರಲ್ಲ ಅದ್ರಲ್ಲಿ ಎತ್ತಿ ಆದ್ರೂ ನಿಮ್ಗೂ ನಾವೇ ಮೊಟ್ಟೆ ತಂದು ಚಾಕಿ ಕಟ್ಟಿ ಸಾಕ್ಬೇಕು ಅಂತ ಯಾವತ್ತು ಅನಿಸ್ಲಿಲ್ವ ರಮಣ್ ಅವ್ರೆ ಅದಿಲ್ಲ ಸರ್ ಎಲ್ಲ ಈಗ ಅಲ್ಲೇ ಆದ್ಮೇಲೆ ನಾವು ಅದೆಲ್ಲ ಬಂಗ ತದ್ಯಾಕೆ ಅಂದ್ಬಿಟ್ಟು ಸರ್ ಎರಡನೇ ಜರಿ ಕೊಡ್ತಾರೆ ಇಲ್ಲಿ ಮನೆಯೆಲ್ಲ ಡ್ರೈವ್ ಮಾಡ್ಕೊಂಡು ನಾವು ತಂದು ಮಡಿಕೊಂಡು ನಾವು ಎರಡನೇ ಜರಿ ಕೇಳಿಸಿದ್ಮೇಲೆ ನಾಲ್ಕನೇ ಎರಡು ನಮ್ತ ಅವ್ರು ಎರಡು ಕುಣಿಸ್ಕೊಡ್ತಾರೆ 18 ದಿವಸ ಬೇಕಾ ನಿಮ್ ಮನೆ ಬಂದ್ಮೇಲೆ 6 ಜನ ಬೇಕು ಸರ್ 26 ದಿವಸ ಚಂದ್ರಕ್ಕೆ ಪಂದ್ರಕ್ಕೆ ಎತ್ತಿ ರೆಡಿ ಮಾಡ್ಸತ್ತೆ ಸರ್ ಹಣ್ಣುಳ ಯಾಕೆ ನಿರ್ವಹಣೆ ಮಾಡ್ತೀರಪ್ಪ ಸರ್ ಹಣ್ಣಿಗೆ ಬಂದ್ಮೇಲೆ ನಾವು ಮೇಯಿಸೋದು ಬಯೋಲ್ಟಿನ ಸರ್ ಬಿಳಿ ಗುಡು ಅದೆಲ್ಲ 7 ಸೊಪ್ಪಾದ್ಮೇಲೆ ನಾವು ಎಲ್ಲ ಹಣ್ಣು ಮರಿ ಕಾಣಿಸೋಲ್ಲ ಸರ್ ಅದಕ್ಕೆ ತೆಳ್ಳಗೆ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕ್ಬಿಡ್ತೀವಿ ಸರ್ ಅವೇ ಮೇಕ್ ಕತ್ಬಿಟ್ಟು ಗೂಡು ಕಟ್ಕತ್ತೆ ಬಿದಿರಿನ ಚಂದ್ರಿಕೆ ಏನು ಬಿದಿರಿ ಚಂದ್ರಿಕೆ ಏನು ಹಾಕೋದ ಸರ್ ಈ ರೋಟ್ರಿ ಚಂದ್ರಿಕೆ ಅಂತೆಲ್ಲ ಬಂದವಲ್ಲ ಅವು ನಮ್ಗಿನ್ನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ನೋಡ್ತೀರಾ ನೋಡಿದೀನಿ ಸರ್ ಅಲ್ಲಿ ಗೂಡು ತಗೋ ಬರ್ತಾರೆ ನೋಡಿದೀನಿ ಚೆನ್ನಾಗಿರುತ್ತೆ ಗೂಡೋದು ಅದು ಗೂಡು ಒಳ್ಳೆ ರೇಟ್ಗೆ ಹೋಯ್ತದೆ ಸರ್ ಆ ಗೂಡು ಅಲ್ವಾ ಮತ್ತೆ ನಿಮಗೂ ಮಾಡ್ಬೇಕು ಅಂತ ಅನ್ಸಲ್ವೇ ಸರ್ ನಮಗೂ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ ಅಕ್ಕಪಕ್ಕದಲ್ಲಿ ಇನ್ನು ನಮ್ಗೆ ಸಿಟಿ ಎಲ್ಲ ಹಾಕಿ ನೆಳ್ಳಿಲ್ಲ ಸರ್ ನಮ್ಗಿನ್ನ ಬರೀ ಮನೆ ಏನದ 50-20 ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡಿರೋದು ಇನ್ನೊಂಚೂರು ಸೀಟ್ ಹಾಕ್ಸಿ ಅದೆಲ್ಲ ಮಾಡ್ಕಂದ್ಮೇಲೆ ಕಟ್ಬೇಕಲ್ಲ ಸರ್ ಅದೊಂಚೂರು ಲೇಬರ್ ಜಾಸ್ತಿ ಅಂತ ಹೇಳ್ತಾರೆ ಬಿದಿರಿನ ಚಂದ್ರಿಕೆ ಏನಿಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಅಲ್ವಾ ಎಷ್ಟು ಖರ್ಚು ಆಯ್ತದೆ ರಾಮಣ್ಣ ಅವರ ಒಂದು ಬೆಳಗ್ಗೆ ಒಂದ್ ಬೆಳಗ್ಗೆ ಸರ್ ಹೆಂಗು ನಾವು ಮರಿ ತಕೊಂಡ್ರೆ 200 ಮರಿ ತಕೊಂಡ್ರು ಸಹ ಒಂದ್ 20,000 ರೂಪಾಯಿ ಖರ್ಚು ಐತೆ ಸರ್ 20,000 ಆಳು ಪಾಳು ಅನ್ಕೊಂಡು ಎಲ್ಲ ನಾವೇ ಮಾಡ್ಕೋತೀವಿ ನಾ ಕಾಳಿದೀವಿ ಅಂತ ಅಂದ್ರೆ ನಾವು ಒಂದ್ ದಿನ ಅತ್ತಗಿತ್ತಾಗ ಖರ್ಚಾಯ್ತ ಸರ್ ನಾವೇ ಮೇಯಿಸ್ಕೊಂಡಾಗ ಒಂದ್ 10,000 ರೂಪಾಯಿ ತಿರುತ್ತೆ ಈ ಸುಣ್ಣ ಬೀಚಿಂಗ್ ಪೌಡ್ರು ಇವೆಲ್ಲ ಇದ್ ಮಾಡತ್ಕೆ ಸರ್ ಹೇಳಪ್ಪ ನೀನು ಸರ್ ಒಂದು 100-300 ತಗೋತಾರ ನಮ್ಗೆ ಅಲ್ಲಿ ಲೋಕಲಲ್ಲಿ ಮರಿ 200 7,000 ಆಯ್ತು ಇನ್ನು ಒಂದು ಬೆಳೆ ಚಂದ್ರಿಕೆ ಹಜ್ಜೋದ್ರಿಂದ ಮನೆ ತೊಳೆದ್ರಿಂದ ಒಂದು 20 ಕೆಜಿ ಯಾರು ಬ್ಲೀಚಿಂಗ್ ಪೌಡ್ರ್ ಬೇಕು ಸರ್ ಬ್ಲೀಚಿಂಗ್ ಪೌಡ್ರು ಅದು ತೋಟಕ್ಕೆ ತಿಂಡಿ ಒಂದ್ ಮೈ ಔಷಧಿ ಹೊಡಿಬೇಕು ಸರಿ ಒಂದೇ ಮೈ ಹೊಡಿದ್ವಿ ಸರ್ ನಾವು ಅವ್ರು 2-3 ಹೊಡಿತೀನಿ ಅಂತಾರೆ ಒಂದೇ ಸರಿ ನಾವು ಹೊಡಿದು ಸುಮ್ಮನೆ ಉಳುಗಿದಾಯ್ತೆ ಅಂದ್ಬಿಟ್ಟು ಎಲ್ಲ ಸೇರಿ ಒಂದು 20,000 ಕಂಡು ಬರ್ಬೋದು ಸರ್ ಕೊನೆಗೆ ಉಳುಮೆಗೆ ಡೀಸೆಲು ಇನ್ನು ಲೇಬರ್ ಏನು ನಾವೇನು ಲೆಕ್ಕ ಹಾಕೋದಿಲ್ಲ ಅದೆಲ್ಲ ನಾವೇ ಮಾಡ್ಕೋದ್ರಿಂದ ಡೀಸೆಲ್ಲು ತೋಟಕ್ಕೆ ತಿಂಡಿ ಉಳಿಗೆ ದುಡ್ಡು ಮತ್ತು ರೋಲ್ ಪೇಪರ್ ಹಾಸ್ಬೇಕು ಸರ್ ಮೇಜಕ್ಕೆ ನ್ಯೂಸ್ ಪೇಪರು ಅಷ್ಟೇ ಸೇರಿ ಒಂದು 20-20 ಗಂಟೆ ಆಯ್ತದೆ ಸರ್ ಗೂಡು ಮರಕ್ಕೆ ನೀವೇ ಹೋಗೋದ ನಾನೇ ರಾಮಣ್ಣವ್ರು ನೀವು ಹೋಗಲ್ಲ ಸರ್ ಅವ್ರನ್ನೇ ಬಿಟ್ಬಿಟ್ರೆ ಜಾಸ್ತಿ ಇದ್ರೆ ಇಬ್ರು ಹೋಯ್ತೀವಿ ಸರ್ ಆಯ್ತು ನಮ್ಮ ಜೊತೆಲಿ ಯಾರು ಬಂದರೆ ನಾನು ಒಬ್ಬ ಹೋಯ್ತೀನಿ ಯಾರು ಇಲ್ಲ ಅಂದರೆ ಇಬ್ರು ಹೋಯ್ತೀವಿ ನಾವೇ ಏನ್ ಧಾರಣೆಗೆ ಮಾರಿದಿರಿ ಹೈಯೆಸ್ಟ್ ರೇಟ್ ಏನ್ ಸರ್ ಹೈಯೆಸ್ಟ್ ಫಸ್ಟ್ 4ನೇ ತಿಂಗಳು 27ನೇ ತಾರೀಕಲ್ಲಿ ಸರ್ ನಾವು ಗೂಡು ಮರದ್ದು 2022 725 ರೂಪಾಯಿ ಸರ್ 203 ಕೆಜಿ ಆಗಿತ್ತು ಪರವಾಗಿಲ್ಲ ಸರ್ ಅಂದ್ರೆ ಪ್ರತಿ ಸಾರಿ ಅಂದಾಜು ಎಷ್ಟು ದುಡ್ಡು ತಗೊಂಬತ್ತೀರಿ ಸರ್ ಒಂದ್ ಕಿತ್ತಕ್ಕೆ ಮಿನಿಮಮ್ 50,000 ತಗೊಂಬತ್ತೀನಿ 20,000 ಖರ್ಚು ಕಳೆದ್ರೆ 30,000 ಉಳ್ಕತ್ತೆ ಸಾಕದೆ ಅಂತ ಇಲ್ಲ ಸರ್ಕಿನ್ಯಾಕ್ ಹೋಗ್ಬೇಕು ಅಂತ 100,000 ತಂದಿ ಮತ್ತೆ ಸ್ಟಾರ್ಟಿಂಗ್ ಬೆಳೆನೆ 1.5 ಲಕ್ಷ ಆಗಿತ್ತು ನೋಡಿದ್ರ ಸರ್ ಹಂಗಾಗೇನೆ ರಾಮಣ್ಣವರು ಧೈರ್ಯವಾಗಿ ಸಾಲ ಮಾಡ್ತಾರ ಎಷ್ಟು ಸಾಲ ಮಾಡೋರು ತೀರಿಸ್ಬೋದು ಅಂತ ಅಲ್ವಾ ರಾಮಣ್ಣವ್ರೆ ಇಲ್ಲಿ ಸಹ ಅದೀಗ ಜೀವನಕ್ಕೆ ಯಾವ್ದಾರು ನಾವು ದಾರಿ ಮಾಡಿದ್ರೆ ನಮ್ಗೆ ಅಲ್ಲಿ ಉಪಯೋಗ ಇರುತ್ತೆ ಈಗ ನಾವೇನು ಮಾಡಿಲ್ಲ ಸಾಲ ಅಂದ್ರೆ ಏನು ಮಾಡಂಗಿಲ್ಲ ಸರ್ ಈಗೆಲ್ಲ ಅಂದ್ರು ಬೋರ ಬೇಡ ಬೇಡ ಅಂದ್ರು ಫಸ್ಟ್ 11 ಉಂಟಾಗಿದೆ ಸರ್ ಈ ವರ್ಷ ಏನ್ ಮಾಡಿ ಪ್ರಯತ್ನ ಮಾಡಿ ಟಮಾಟೆ ನೆಟ್ಬಿಟ್ಟಿದ್ವಿ ಸರ್ ಟಮಾಟೆ ಚೆನ್ನಾಗಿದ್ದಾಗ ರೇಟ್ ಸಿಗ್ಲಿಲ್ಲ ಇನ್ನು ಟಮಾಟೆ ಎಲ್ಲ ಒಣಗೋಯ್ತದಲ್ಲ ಅನ್ಬಿಟ್ಟಿದ್ದೆ 5-4 ಹಾಕ್ಸಿದ್ಮು 4ನೇ ಮಾಮೂಲಿ ಯಾವ ಬರೀನ ಸುಮ್ಮನೆ ಇದ್ಬಿಟ್ಮು ಕೊನೆಯಲ್ಲಿ ಇನ್ನೇನ್ ಮಾಡೋದು ಅನ್ಬಿಟ್ಟು ಇವ ಇನ್ನೇನು ನೋಡ್ಬಿಡ್ಮ ಅನ್ಬಿಟ್ಟು ಹಾಕ್ಸಿದ್ನು ಸರ್ ಅದೊಂದು 3 ಇಂಚ್ ಬತ್ತ ನೀರು ಬತ್ತಲಿ ಪರವಾಗಿಲ್ಲ ರೇಷ್ಮೆ ಇನ್ ಮುಂದೆ ಇನ್ಬಿಟ್ಟು ಮಾಡ್ಸೋಕೆ ನೀರು ಚೆನ್ನಾಗಿ ಸೌಕರ್ಣಿ ಆಯ್ತಾ ಇದೆ ನಾವು ಆಗ ಎದ್ರಕೊಬಿಟ್ರಿಗೆ ರೇಷ್ಮೆ ಮೇಯಿಸಂಗೆ ಇಲ್ಲ ಅಲ್ವಾ ಅದೊಂದು ಕಷ್ಟಪಟ್ಟು ಮಾಡಿದ್ರೆ ಈಗ ಹೆಂಗೆ ಕುಂತ್ಕಲಿ ನಿಂತ್ಕಲಿ ಒಂದು ತಿಂಗಳಿಗೆ ಒಂದು 50-60 ಮೋಸ ಇಲ್ಲ ಸರ್ ಸಂಪನ್ನ ಮಾಡ್ಕೋತೀನಿ ಅಲ್ವಾ ಅದಕ್ಕೆ ಮಾಡೋದಲ್ವ ಸರ್ ಅಂದ್ಬಿಟ್ಟು ನಾವು ಧೈರ್ಯ ಆಗಿ ಆರಂಭ ಬಿಟ್ಟಿನಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಹಿರಿಯ ಮಾತ್ರ ಒಬ್ಬರಿಲ್ಲ, ಅವನ ಅವನ ಒಬ್ಬೇಕಾರೆ ಮಾಡಲಿ, ನೀನು ಇಲ್ಲೇ ಆರಂಭ ಗಿರಂಭ ಮಾಡ್ಕೊಂಡ್ಬಿಟ್ಟು ಅವನು ಇಲ್ಲೇ ಮಾಡಿಕೊಂಡೆ ಅಲ್ವಾ. ನಿಮ್ಗೇನನ್ಸುತ್ತೆ? ಸರ್ ನಮ್ಗೇನಿಲ್ಲ ಸರ್, ಈಗ ರೇಷ್ಮೆ ಒಂದ್ ಮಾಡ್ತಿದ್ದೀರಿ ಸಂತೋಷ, ಇದ್ರ ಜೊತೆಗೆ ಬೇರೆ ಬೇರೆ ಅದ್ರ ಒಳಗಡೆ ಸೊಪ್ಪು ಬೆಳಿತೀವಿ ಸರ್. ಏನ್ ಸೊಪ್ಪು ಬೆಳಿತೀರಿ? ನಮ್ದು ರೆಂಬೆ ಪದ್ಧತಿ ಇರೋದ್ರಿಂದ ಅಡಿಲಿ ಆರಾಮಾಗಿ ಉಳ್ಮೆ ಗಿಳ್ಮೆ ಎಲ್ಲ ಮಾಡಿ ಸೊಪ್ಪು ಕಿಲ್ಕಿರೆ ಸಬ್ಸಿಗೆ ಕೊತ್ತಂಬರಿ ಪಾಲಕ್ ಅವೆಲ್ಲ ಬೆಳ್ಕೊತೀವಿ ಸರ್ ಅಡಿಲಿ ಕೆಳಗಡೆ ಭೂಮಿ. ಆಯ್ತು, ಮತ್ತೆ ತರಕಾರಿ ಬೆಳಿತೀವಿ. ಏನ್ ತರಕಾರಿ ಬೆಳಿತೀವಿ? ಗೆಡ್ಡೆಕೋಸು. ಹೌದಾ? ಹಾ ಸರ್, ಅವು ಈಗೆಲ್ಲ ನರ್ಸರಿಲಿ ಕ್ರಿಯೇಟ್, ಅವಾಗೆಲ್ಲ ಹೊಟ್ಲಿಕೆ ಬೆಳಿತೀರಿ ಸರ್, ಈಗ ನರ್ಸರಿಯಿಂದ ಪೈರ್ ಕೊಡ್ತಾರಲ್ಲ 30 ದಿನಕ್ಕೆ ಬಂದ್ಬಿಡ್ತವೆ, ಅದಕ್ಕೆ ಅಡಿಕೆ ಗೆಡ್ಡೆಕೋಸು ನೀಟಮಿ ಸರ್. ಗೆಡ್ಡೆಕೋಸು ಅಂದ್ರೆ ಎಲೆಕೋಸು? ಗೆಡ್ಡೆಕೋಸು ಅಂತಾರಲ್ಲ ಅದು. ಹಾ, ನೋಲ್ಕೋಲ್. ಅದ ಬೀಜನೇ ಹಾಕಬೇಕು ನೀವು ಅಂದ್ರೆ. ಇವಾಗ ಆ ತರ ಗೆಡ್ಡೆ ಸೈನಿಂಗ್ ಬರ್ತಾರ ಸರ್ ಇವಾಗ? ಇವಾಗ ಹೆಂಗೆ ಅಂದ್ರೆ ನೋಡಕ್ ಚೆನ್ನಾಗಿರ್ಬೇಕು ಗೆಡ್ಡೆ. ಓಕೆ ಓಕೆ. ಅದನ್ನ ಪೈರ್ ತಂದು ನಾಟಿ ಮಾಡ್ಕೊಂತೀರಾ ನರ್ಸರಿಲಿ? 35 ಪೈಸೆ ಸರ್ ಒಂದ್ ಪೈರು. ಅಂದ್ರೆ ಎಕರೆ ಪೂರ್ತಿ ಹಾಕಂತೀರಾ? ಇಲ್ಲ ಇಲ್ಲ ಸರ್. ಮತ್ತೆ ಒಂದ್ ಬ್ಯಾಚ್ ಗೆ 1 ಎಕರೆ ಖಾಲಿ ಆಗದೆ ಅಂದ್ರೆ 1 ಕುಂಟೆ ಗೆಡ್ಡೆಕೋಸು, 1 ಕುಂಟೆ ಸೊಪ್ಪು, ಹಂಗೆಲ್ಲ ಮಾಡ್ಕೊಂಡಿರ್ತೀವಿ. ನಮ್ ಕರ್ ತಿಂಡಿ ಉಳಿ ಖರ್ಚಿಗೆ ನಮ್ ಸೊಪ್ಪ ಐತೆ ಸರ್. ಇನ್ ಬರೋದ್ ನಮ್ಮ ಅಕೌಂಟ್ಗೆ ಅದೈತೆ. ಒಳ್ಳೆ ಇಲ್ಲ ರಾಮಣ್ಣವರು. ಸೊಪ್ಪು ಅಂದ್ರೆ ಬೀಜ ತಂದು ಬಿತ್ಕಂತೀರಾ? ಬೀಜ ತಂದಾಗತ್ತೀವಿ ಸರ್. ಅಂದ್ರೆ ನೀವು ಗಡ್ಡೆ ರೆಂಬೆ ಕತ್ತರಿಸ್ತಿರಲ್ಲ, ಕತ್ತರಿಸದ ಮೇಲೆ ಏನ್ 45 ದಿವಸ ಟೈಮ್ ಬೇಕಲ್ಲ, ಆ ಟೈಮ್ಗೆ ಇದು ಬರ್ತದೆ ಅಂತ ಅಲ್ವೇನ್ರಿ? ಕಿಲ್ಕಿರೆ ಸೊಪ್ಪ ಆದ್ರೆ 20 ದಿನದೊಳಗೆ ಕಟ್ ಆಗೋಯ್ತೆ. ಕಿಲ್ಕಿರೆ ಆದ್ರೆ ಕಿತ್ಕೊಂಡು ಮಾರಕ್ ಬಿಡ್ತೀನಿ. 10 ಕುಂಟೆ ಜಾಸ್ತಿ ಆಗ್ಲಿಲ್ವೇ? ಏನಂದ್ರೆ ಸೊಪ್ಪು ಕಿತ್ ಮಾರಕ್ಕೆ ಕೀಳಕ್ಕೆ ಸರ್, ನಮ್ಗೆ ಪಕ್ಕದೂರ್ಲಿ ಉನ್ನಳ್ಳಿ ಇದೆ ಸರ್, ಅಲ್ಲಿಂದ 7 ಆಳು ಬರ್ತಾರೆ ನಮ್ಗೆ, ಅಲ್ಲಿ 150 ಕೊಡ್ತಾರೆ, ನಾವು 200 ಕೊಡ್ತೀವಲ್ಲ, ಬೇಗ ಬಂದ್ಬಿಡ್ತಾರೆ. ಒಂದ್ ದಿನಕ್ಕೆ ಅವ್ರ 1000 ಲೆಕ್ಕ ಕೊಡ್ತೀವಿ ಸರ್, 1200 ರೂಪಾಯಿ. ಒಂದ್ ದಿನಕ್ಕೆ ಇಲ್ಲ ಕೀಳ್ ಮುಗಿಸ್ಬಿಡ್ರಿ, 2 ದಿನಕ್ಕೆ ಕಿತ್ಬಿಟ್ಟು ಕೊಡ್ತಾರೆ. ನಾವೇ ಕೇಳೋದಿಲ್ಲ ಸರ್ ಸೊಪ್ಪು, ಆಗುದಿಲ್ಲ. ಒಕ್ಕಡೆಯಿಂದ ಕೇಳೋದಕ್ಕೆ ಇನ್ನೊಂದ್ಸರಿ ಬಲ್ತೈತದೆ. ಯಾವ್ಯಾವ ಸೊಪ್ಪು ಬೆಳಿತೀನಿ ಅಂದ್ರೆ ಕಿಲ್ಕಿರೆ, ಸಬ್ಸಿಗೆ, ಕೊತ್ತಂಬರಿ, ಪಾಲಕ್ಕು. ಆಮೇಲೆ ಇದು ಮಾತ್ರ ಗಡ್ಡೆಕೋಸ ಒಂದೇನಾ ಅಥವಾ ಬೇರೆ ಇನ್ಯಾವ್ದಾದ್ರು ತರಕಾರಿ ಬೆಳೆದಿದ್ರಿ? ತಿಂಗಳಿಗೆ ಬರುವಂತ ಏನಾದ್ರೂ ಬೆಳಿತೀನಿ ಸರ್, ಅದಾದ್ಮೇಲೆ ನಾವು ಬೆಳಿಲ್ಲ ಅಲ್ವಾ? ಈಗ ನೀವು ಸಂಪೂರ್ಣವಾಗಿ ಗಡ್ಡೆಯ ತೆಗೆದ್ಬಿಟ್ಟ ಮೇಲೆ ರೆಂಬೆನಲ್ಲಿ ಕೆಳಗಡೆ ಇರೋ ಜಮೀನ್ ಉಳುಮೆ ಮಾಡಿ ಇದನ್ನ ಬಿತ್ಕೊಂಡ್ರಿ ಸರ್ ಅಲ್ವಾ? ತೋಟ ಅಚ್ಚುಕಟ್ಟಾಗಿರುತ್ತೆ, ಸತ್ತ ಪತ್ತ ಇರೋದಿಲ್ಲ ಅಂತ. ಈಗ 1 ಎಕರೆ ನಿಮಗೆ ಜಾಗ ಇರುತ್ತೆ, ಒಂದ್ ಬ್ಯಾಚ್ ಒಂದ್ ಎಕರೆ ಆಗುತ್ತೆ. ಆದ್ರೂ 1 ಎಕರೆ ಅಂದ್ರೆ ನಾವು ಬರೀ 20 ಕುಂಟೆ ಮಾತ್ರ ಬೆಳ್ಕಂತೀರಿ ಈ ತರ, ಅಥವಾ 1 ಎಕರೆ ಪೂರ್ತಿ ಹಾಕಂತೀರ? ಎಷ್ಟು ಕಾಯ್ತ ನಮ್ಗೆ ಅಷ್ಟಕ್ಕೆ ಮಾಡ್ಕೊಂಡಿರ್ತೀವಿ ಸರ್. ಇನ್ ನಮ್ ರಾಮನಗರಕ್ಕೆ ಹೋಗ್ಬೇಕು, ಅಲ್ಲಿಂದ ಬಂದು ಈ ಗೂಡ್ ಕಟ್ಟಿರ್ತಾವಲ್ಲ ಸರ್, ಕೆಲ್ಸಗಳಿರ್ತೇನೆ ಹೊಸಸಿಯಾಗಿ ಮಾಡ್ಕೊತಾ ಇರ್ತೀನಿ ಸರ್. ಈಗ 1 ಎಕರೆ ಮಾಡ್ತೀನಿ ಅಂದ್ರು ಕೆಲಸ ಲೇಟ್ ಆಯ್ತೆ, ಈಗ ಉಳಿನ ಕಸ ಹೇಳ್ದಿಲ್ಲ, ತೋಟ ಉಳಿಸ್ಬೇಕು, ಕಡ್ಡಿ ಕ್ಲೀನ್ ಮಾಡೋದಕ್ಕೆ ನಮ್ ಖರ್ಚಿಗೆ ಆಗಂಗ ಮಾಡ್ಕೊತಾ ಇರ್ತೀನಿ ಸರ್. ಬಹಳ ಜಾಣ್ರ ಇದಾರೆ ಬಿಡ್ರಿ ಅಲ್ವಾ ನೋಡಿ. ಈಗ ಅದ್ರೊಳಗಡೆನೆ ಒಂದಷ್ಟು ಉಪ ಬೆಳೆಗಳನ್ನ ಬೆಳ್ಕೊಂಡು ಸಂಪಾದನೆ ಮಾಡಬಹುದು ಅಂತ. ಈಗ ನೀವು ಮೇಕೆ ಸಾಕಿದೀನಿ ಅಂದ್ರಲ್ಲ, ಅದು ಈ ಕೆಳಗಡೆ ಕಡ್ಡಿ ಬತ್ತವಲ್ಲ ಜಲಕಡ್ಡಿ ಅಂತಾರಲ್ಲ, ಅದಕ್ಕೆ ಕಡ್ಡಿ ಹಾಕೊಂಡು ಕೂದಾಕಿ ಆಮೇಲೆ ತಿರ್ಗಾ ಸಣ್ಣ ಪುಟ್ಟ ಎಲ್ಲ ಕಿತ್ತಾಕಿ ಈ ಸುಳಿ ಮುರಿದಾಕ್ತೀನಿ ಸರ್, ಅವೆಲ್ಲ ಮರಿಗೆ ಆಯ್ತು ಅನ್ಬಿಟ್ಟು ಮಡಿಕಿದ್ದೀನಿ. ನೋಡಿದ್ರ ಟಗರು ಬೇರೆ ಮಡ್ಗಿದಿರಿ, ಬಂಡೂರು ಟಗರು 2 ಮಡ್ಗಮಿ ಸರ್ ಅಲ್ವಾ? ಮತ್ತೆ ಹಸಿಗೆ ಮೇವೇನ್ ಮಾಡ್ತೀರಿ? ಪಾರಂ ಕಡ್ಡಿ ಹಾಕಿದ್ದೀನಿ ಸರ್. ಎಲ್ಲಿ? ಸೈಡ್ ಅಲ್ಲಿ ಸಪರೇಟ್. ಅಂದ್ರೆ ನೀವು ಭೋಗ್ಯಕ್ಕೆ ತಗೊಂಡಿದಿರಲ್ಲ ಅಂದ್ರೆ ವಾರ ಮಾಡ್ಕಂತೀರ ಆ ಜಮೀನಲ್ಲಿ? ಮತ್ತೆ ಇಪ್ಪನಾಳೆ ಸೊಪ್ಪೇನಾದ್ರು ಮೇಯಿಸ್ತೀರಾ ಹಸುಗೆ? ಅದು ಅಂದ್ರೆ ಸರ್ ಲಾಸ್ಟ್ ಅಲ್ಲಿ ತುಂಡು ಪಂಡು ಆಡು ಪಾಡು ಮೇದ್ ಬಿಟ್ಟು ಹಾಕ್ತೀನಿ, ಅದು ಹಾಕಲ್ಲ ಸರ್ ಈಟು ಅಂತ ಇಲ್ಲಿಗೆ ಹಾಕಲ್ಲ. ಸಂತೋಷವಾಗಿದ್ದೀರೇನಪ್ಪ ವಸಂತ್ ಕುಮಾರ್, ಯುವಕರು ನೀವು, ವ್ಯವಸಾಯ ಮಾಡ್ತಿದ್ದೀರಿ, ಅಪ್ಪನ ಜೊತೆ ಸಹಾಯ ಮಾಡಿದಿರಿ, ಅಪ್ಪ ಸಾಲ ಮಾಡುವಾಗ ಏನಾದ್ರು ಹೆದರಿಕೆ ಆಗ್ತಿತ್ತ? ಇಲ್ಲ ಸರ್, ಮನೆ ಕಟ್ಟಕ್ಕಲ್ವ ಸರ್ ಸಾಲ ಮಾಡ್ತಿದ್ದೆ, ನಾವು ಬೇರೆ ಇನ್ನೇತ್ಕೇನು. ನೋಡಿದ್ರ ಎಷ್ಟು ನಂಬಿಕೆ ಮಗನಿಗೆ. ನಮ್ಮ ಅಪ್ಪ ಸಾಲ ಮಾಡಿದ್ದು ಅದನ್ನ ಸದ್ಬಳಕೆ ಮಾಡ್ತಾವ್ರೆ, ಮನೆ ಕಟ್ಟಕ್ಕೆ ಬಳಸ್ತಾವ್ರೆ, ಬೇರೆ ಚಟಗಳಿಗೇನು ಬಳಸ್ತಾ ಇಲ್ಲ ಅಂತ ಅಲ್ವೇನಪ್ಪ? ಆಯ್ತು, ಮುಂದಿನ ಆಲೋಚನೆ ಏನಿದೆ, ಏನ್ ಮಾಡ್ಬೇಕು ಇನ್ನು ಮುಂದೆ ಅಂತ ಅನ್ಕೊಂಡಿದ್ಯಪ್ಪ? ಮುಂದೆ ಇನ್ನೊಂಚೂರು ರೇಷ್ಮೆನೆ ಹಾಕೊಂಡು ಇನ್ನು ಮುಂದೆ ಹಾಕೊಂಡು ಈಗ ಇನ್ನೂರು ಮೇಯಿಸ್ತೀವಿ, ಇನ್ನೊಂದೊಂದು 100 ಹೆಚ್ಚಿಗೆ ಮೇಯಿಸ್ಬೇಕು ಅನ್ಕೊಂಡು ಮಾಡ್ಕೊಂಡು ಸರ್. ಇನ್ನೂ ಅಂದ್ರೆ ಪಕ್ಕದಲ್ಲಿ ಇನ್ನೂ ಜಮೀನ್ ಅದಾವ? ಸರ್ ಖಾಲಿ ಬಿಟ್ಟಿರೋ ಸರ್, ನಮ್ದೇ ಸೊಪ್ಪು ಉಳ್ಕದಲ್ಲ ಸರ್, ಆ ಸೊಪ್ಪಿಗೆ ಇನ್ನು ಮೇಜ ಮಾಡಿಸಿ. ಸರಿ, ಮತ್ತೆ ಅಲ್ಲೇ ಒಂದು ಕುರಿ ಫಾರಂ ಮಾಡ್ಬೇಕು ಸರ್. ಕುರಿದು? ಸರ್. ನಿಮ್ಗೇನ್ ಆಸೆ ಇದೆ ರಾಮಣ್ಣ ಅವ್ರಿಗೆ? ನಾವು ಮಾಡಷ್ಟು ಮಾಡ್ತೀವಿ, ಈಗೆಲ್ಲ ಇವ್ರದ್ದು ಮಕ್ಕಳದೇ ಅಲ್ವಾ, ಅವ್ರೇನ್ ಮಾಡ್ತಾರ ಅದು ಮಾಡ್ಕೊಡಕ್ ನಮ್ ಲೆಕ್ಕ. ಆಮೇಲೆ ಮಕ್ಕಳು ಮದುವೆ ಮಾಡ್ಬಿಡೋದು, ಮೊಮ್ಮಕ್ಳನ್ನ ಆಟ ಆಡ್ಸ್ಕೊಂಡು ನೋಡಿರ್ಲಿ ಸರ್ ಅಲ್ವಾ ರಾಮಣ್ಣವ್ರೆ? ಅದನ್ನೇ ಮಾಡ್ಕೊಂಡ್ ಹೆಂಗ ಇನ್ನೇನ್ ಕೆಲಸ ಸಹ ಈಗ ಒಬ್ರಿಗಾದ್ರೆ ನಾವು ಹೋಗಿ ಇನ್ನೊಬ್ರ ಮಾಡ್ಬೇಕು ನಮ್ಮದೇ ಆರಂಭ ಮಾಡಿಸ್ಕೊಂಡು ನಿಮ್ದೇ ಅಲ್ಲೇ ಕಲಕ್ಕೆ ಇದು ಮಾಡಿದೆ. ಭಾಳ ಸಂತೋಷ ಆಯ್ತಪ್ಪ, ನೀವಿಬ್ರು ತಂದೆ ಮಕ್ಕಳು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಪ್ರೀತಿಯಿಂದ ವ್ಯವಸಾಯದ ಕೆಲಸ ಮಾಡ್ತಾ ಇದ್ದೀರಿ. ಸುಖವಾಗಿರಿ, ಸಂತೋಷವಾಗಿರಿ. ನಮ್ಮ ಕೇಳುಗರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ನಿಮ್ಮನ್ನು ಮಾತಾಡಿಸೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಾ ವಸಂತ್ ಕುಮಾರ್ ಅವರೇ? ಹಾಂ ಸರ್, ದಯಮಾಡಿ ಹೇಳಿ ಕನ್ನಡದಲ್ಲಿ. 8296854760. ಇನ್ನೊಂದು ಸರಿ ಹೇಳ್ತೀರಾ? 8296854760. ಇನ್ನೂ ಒಂದು ಸರಿ ಹೇಳ್ಬಿಡಿ. 8296854760. ರಾಮಣ್ಣವರು ಇದೇ ಮೊಬೈಲಲ್ಲಿ ಸಿಗ್ತಾರೆ. ರಾಮಣ್ಣವ್ರಿಗೇನು ಮೊಬೈಲ್ ಕೊಟ್ಟಿಲ್ಲ ಅಲ್ವಾ? ರಾಮಣ್ಣವ್ರೆ ಯಾಕಂದ್ರೆ ಸವಾಸ ಅಂತ ನಮ್ದೇನಿದೆ ಸರ್, ನಮ್ದೇನು ಯಾಕಂದ್ರೆ ನಮ್ದು ಓದಿರೋ ಸರಿಯಾಗಿ ಗೊತ್ತಾಗ್ತಿಲ್ಲ ನಂಬರ್ಗಳು.